ವನಸ್ಪತಿ ವರ್ಗ ಇಲ್ಲದೆ ಜೇನುನೊಣಗಳಿರುವುದಿಲ್ಲ, ಜೇನುನೊಣಗಳಿಲ್ಲದೇ ವನಸ್ಪತಿ ವರ್ಗನೂ ಇರುವುದಿಲ್ಲ. ವನಸ್ಪತಿ ಅಂದರೆ ಮರ, ಗಿಡ, ಬಳ್ಳಿಗಳು, ಇವೆರಡಕ್ಕೂ ಒಂಥರ ನಿಕಟವಾದ ಸಂಬಂಧ ಇದೆ. ಯಾವುದಾದರೂ ಒಂದು ಹೂವು ಅದು ಕಾಯಿ ಕಚ್ಚಲೇಬೇಕು ಅಂದರೆ ಅಲ್ಲಿ ಒಂದು ಪರಾಗಸ್ಪರ್ಶ ಅಂತ ಒಂದು ಸೇವೆ ನಡಿಬೇಕಾಗ್ತದೆ. ಈ ಪರಾಗಸ್ಪರ್ಶ ಸೇವೆಯನ್ನು ಮಾಡುವಂತಹ ಈ ಜೇನುನೊಣಗಳು ಪ್ರಕೃತಿಯಲ್ಲಿ ನಮಗೆ ಬಂದಿರುವಂಥ ಒಂದು ಕೊಡುಗೆ. ಈ ಜೇನುನೊಣಗಳು ತಮ್ಮ ಆಹಾರಕ್ಕಾಗಿ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹಾರಾಟವನ್ನು ನಡೆಸ್ತಾ ಇರ್ತವೆ. ಈ ಮರಗಿಡ ಬಳ್ಳಿಗಳಲ್ಲಿ ಹೂವುಗಳು ಬಿಡ್ತಿರುತ್ತೆ, ಅದರಲ್ಲಿ ಗಂಡು ಹೂವುಗಳಿರುತ್ತವೆ ಮತ್ತು ಹೆಣ್ಣು ಹೂವುಗಳಿರುತ್ತವೆ. ಈ ಗಂಡು ಹೂವಿನ ಒಂದು ಪರಾಗವು ಹೆಣ್ಣು ಹೂವಿನ ಮೇಲೆ ಬಿದ್ದಾಗ ಮಾತ್ರ ಅದು ಹೂವು ಕಾಯಿ ಕಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಕಾರ್ಯವನ್ನು ನಿರ್ವಹಿಸಿರೋದ್ರಲ್ಲಿ ಜೇನುನೊಣಗಳು ನಿಪುಣತೆಯನ್ನು ಪಡೆದಿದ್ದಾವೆ. ಅವು ಆಹಾರಕ್ಕಾಗಿ ಬರ್ತವೆ, ಆದರೆ ಇಂಡೈರೆಕ್ಟ್ಲಿ ನಮಗೆ ಪಾಲಿನೇಷನ್ ಆಗುತ್ತದೆ. ಹೂವಿದ್ದವು ಕಾಯಿ ಕಚ್ಚುತ್ತೆ, ಹಾಗಾಗಿ ಬೆಳೆಗಳಲ್ಲಿ ನಮಗೆ ಇಳುವರಿಯು ತುಂಬ ಚೆನ್ನಾಗಿ ಬರುತ್ತೆ. ಸಾಮಾನ್ಯವಾಗಿ ಜೇನುನೊಣಗಳು ಗೂಡಿಂದ ಸುಮಾರು 1-2 ಕಿಲೋಮೀಟರ್ ಸುತ್ತಳತೆಯಲ್ಲಿ ಲಭ್ಯವಿರುವ ಸಸ್ಯಗಳಿಂದ ಆಹಾರವನ್ನು ಸಂಗ್ರಹಿಸ್ತವೆ. ಹಾಗಾಗಿ ನಾವು ಜೇನು ಪೆಟ್ಟಿಗೆಗಳನ್ನು 1 ಎಕರೆಗೆ 2 ಅಥವಾ 1 ಹೆಕ್ಟೇರ್ಗೆ 4 ಅಥವಾ 5 ಬೆಳೆಗೆ ಅನುಸಾರವಾಗಿ ನಾವು ಗೂಡನ್ನು ಇರಿಸಿದಾಗ ನಾವು ಆ ಬೆಳೆಗಳಲ್ಲಿ ಒಂದು ಹೆಚ್ಚಿನ ಫಲಿತಾಂಶವನ್ನು ತಗೊಂಡು ನಾವು ಲಾಭದಾಯಕ ಅಂಶವನ್ನು ಪಡಿಬೋದು. ಈ ಪರಿಣಾಮಕಾರಿ ಪರಾಗಸ್ಪರ್ಶಕ್ಕೆ ಈ ಸಾಕಿದ ಜೇನುನೊಣಗಳು ನಮಗೆ ತುಂಬ ಸಹಾಯಕಾರಿ ಮಾಡ್ತವೆ. ಯಾವ್ಯಾವು ಅಂದರೆ ಈ ದ್ವಿದಳ ಧಾನ್ಯ ಬೆಳೆಗಳಾದ ತೊಗರಿ, ಉದ್ದು, ಹೆಸರೆ, ಅವರೆ, ಸೋಯಾ ಅವರೆ, ಅಲಸಂದೆ, ಬಟಾಣಿ, ಕಡಲೆ, ಈ ದ್ವಿದಳ ಧಾನ್ಯಗಳು ಇವು ಜೇನುನೊಣಗಳನ್ನು ಅವಲಂಬಿಸಿವೆ. ಹಾಗೂ ಎಣ್ಣೆಕಾಳು ಬೆಳೆಗಳಾದ ಸಾಸಿವೆ, ಹುಚ್ಚೆಳ್ಳು, ಕುಸುವೆ, ಎಳ್ಳು, ಸೂರ್ಯಕಾಂತಿ, ಹರಳು ಮುಂತಾದ ಬೆಳೆಗಳು ಜೇನುನೊಣಗಳನ್ನು ಅವಲಂಬಿಸಿದವೆ. ಏನಕ್ಕಾಗಿ ಅಂದರೆ ಒಂದು ಪರಾಗಸ್ಪರ್ಶ ಇದಕ್ಕಾಗಿ. ತರಕಾರಿ ಬೆಳೆಗಳಾದ ಸೌತೆ, ಆಗಲು, ಹೀರೆಕಾಯಿ, ಸೋರೆಕಾಯಿ, ಕುಕುರ್ಬಿಟೇಷಿಯಸ್ ಕ್ರಾಪ್ಸ್ ಅಂತ ಇರ್ತವೋ ಅವೆಲ್ಲ ಕ್ರಾಸ್ ಪಾಲಿನೇಟೆಡ್ ಅಂದರೆ ಪರಕೀಯ ಪರಾಗಸ್ಪರ್ಶ ಬೆಳೆಗಳಿಗೆ ನಮ್ಮ ಈ ಜೇನುನೊಣಗಳು ಸಹಾಯ ತುಂಬ ಅನಿವಾರ್ಯ. ಹಣ್ಣು ಬೆಳೆಗಳಾದ ಕಲ್ಲಂಗಡಿ, ಕರ್ಬೂಜ, ಮೂಸುಂಬೆ, ಕಿತ್ತಳೆ, ಸೇಬು, ದಾಳಿಂಬೆ ಮುಂತಾದ ಅನೇಕ ಹೂವಿನ ಸಸ್ಯಗಳು ಜೇನುನೊಣಗಳನ್ನು ಪರಾಗಸ್ಪರ್ಶ ಕ್ರಿಯೆಗಾಗಿ ಅವಲಂಬಿಸಿದೆ. ಹಾಗೆ ಇದಲ್ದಲ್ಲೇ ವಾಣಿಜ್ಯ ಬೆಳೆಗಳು ಮತ್ತು ಸಾಂಬಾರು ಬೆಳೆಗಳಾದ ಹತ್ತಿ, ಕಾಫಿ, ತಂಬಾಕು, ಅಡಿಕೆ, ತೆಂಗು, ಲವಂಗ, ಜೀರಿಗೆ, ಏಲಕ್ಕಿ ಮುಂತಾದ ಬೆಳೆಗಳು ಈ ಜೇನುನೊಣಗಳನ್ನು ಅವಲಂಬಿಸಿವೆ. ಈ ಪರಾಗಸ್ಪರ್ಶ ಅಂದರೆ 2 ರೀತಿ ಇರುತ್ತದೆ. 1 ಪರಕೀಯ ಪರಾಗಸ್ಪರ್ಶ ಮತ್ತು ಇನ್ನೊಂದು ಸ್ವಕೀಯ ಪರಾಗಸ್ಪರ್ಶ. ಸ್ವಕೀಯ ಪರಾಗಸ್ಪರ್ಶ ಅಂದರೆ ಮರ ಗಿಡ ಬಳ್ಳಿಗಳು ತಮ್ಮ ತಮಗೆ ಒಂದು ಪರಾಗಸ್ಪರ್ಶ ಆಗುತ್ತೆ, ಅಂದರೆ ಗಾಳಿ ಮುಖಾಂತರನೋ ಅಥವಾ ನೀರಿನ ಮುಖಾಂತರನೋ ಪರಾಗಸ್ಪರ್ಶ ಆಗ್ತವೆ. ಇವು ಸ್ವಕೀಯ ಪರಾಗಸ್ಪರ್ಶದಲ್ಲಿ ಕೆಲವು ಜಾತಿಗಳ ಗಿಡ ಮರ ಬಳ್ಳಿಗಳಿರುತ್ತವೆ, ಆ ಬಳ್ಳಿಗಳಿಗೆ ಜೇನುನೊಣಗಳ ಅವಶ್ಯಕತೆ ಅಷ್ಟೇನು ಇರುವುದಿಲ್ಲ. ಆದರೆ ಈ ಪರಕೀಯ ಪರಾಗಸ್ಪರ್ಶ ಅವಲಂಬಿತವಾಗಿರುವಂಥ ಈ ಬೆಳೆಗಳಿಗೆ ಜೇನುನೊಣಗಳ ಹಾರಾಟ ಬೇಕಾಗೇ ಬೇಕಾಗುತ್ತದೆ. ಇಲ್ಲ ಆದರೆ ನಮಗೆ ಇಳುವರಿಯಲ್ಲಿ ತುಂಬ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಈ ಜೇನುನೊಣಗಳಿಂದ ಪರಾಗಸ್ಪರ್ಶ ಕ್ರಿಯೆ ಆದರೆ ನಮಗೆ ಏನು ಲಾಭ ಅಂತ ಅಂದರೆ, ಜೇನುನೊಣಗಳ ಪರಾಗಸ್ಪರ್ಶದಿಂದ ಶೇಕಡಾವಾರು ಕಾಯಿಗಟ್ಟುವಿಕೆ, ತುಂಬಿದ ಬೀಜಗಳ ಸಂಖ್ಯೆ, ಬೀಜಗಳ ತೂಕ, ಪ್ರತಿ ಹೆಕ್ಟೇರ್ಗೆ ಇಳುವರಿಯು ಗಮನಾರ್ಹವಾಗಿ ಹೆಚ್ಚಿರುತ್ತದೆ. ಈ ಜೇನುನೊಣಗ ಪರಾಗಸ್ಪರ್ಶದಿಂದ ಉತ್ಪತ್ತಿಯಾದ ಬೀಜಗಳು ಸದೃಢವಾಗಿದ್ದು ಅವುಗಳ ಬಾಳಿಕೆ, ಗಾತ್ರ ಮತ್ತು ತೂಕ ಹೆಚ್ಚಿರುತ್ತದೆ. ಅಲ್ಲದೆ ಅವುಗಳ ಮೊಳಕೆ ಒಡೆಯುವಂಥ ಒಂದು ಪ್ರಮಾಣವು ಸಹ ಅಧಿಕವಾಗಿರುತ್ತದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ದೂರವಾಣಿ ಸಂಖ್ಯೆ 9632301030. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೈತ ಬಾಂಧವರೇ ಗಮನಿಸಿ, ನಾಳೆ ಸಂಜೆ 6:51 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಅರಣ್ಯ ಕೃಷಿಯ ಸಾಧ್ಯತೆಗಳು ಹಾಗೂ ಅನುಕೂಲಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾಳೆ ಸಂಜೆ 6:51 ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444-864-0273 ಹಾಗೂ 9141-9702-722. ನಿಮ್ಮ ಪ್ರಶ್ನೆಗಳಿಗೆ ಆಗ ಭಾಗವಹಿಸಿ ಉತ್ತರಿಸಲಿದ್ದಾರೆ ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯ ಅರಣ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ವಾಸುದೇವ್ ಅವರು. ತಪ್ಪದೇ ಕೇಳಿ ನಾಳೆ ಸಂಜೆ 6:51 ಕಿಸಾನ್ ವಾಣಿ ಹಲೋ ಕಿಸಾನ್ ವಾಣಿ ನೇರ ಫೋನಿನ್ ಕಾರ್ಯಕ್ರಮ. ಇದೀಗ ಅತಿವೃಷ್ಟಿ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಎಂಜಿ ಬಸವನಗೌಡ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಅತಿವೃಷ್ಟಿ ಸಂದರ್ಭದಲ್ಲಿ ನಮ್ಮ ತೋಟಗಾರಿಕೆ ಬೆಳೆಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ ಎಂ ಜೆ ಬಸನಗೌಡ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್. ಅತಿವೃಷ್ಟಿ ಸಂದರ್ಭದ ಅಂದರೆ ಇತ್ತೀಚೆಗೆ ಸಾಕಷ್ಟು ಮಳೆಯಾಗಿದೆ ನಮ್ಮ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಗಳಲ್ಲಿ, ಅತಿ ಹೆಚ್ಚು ಮಳೆ ಅಂತಲೇ ಹೇಳ್ಬೋದು. ಕಳೆದ ಒಂದು ತಿಂಗಳಿಂದನೂ ನಿರಂತರವಾಗಿ ಮಳೆ ಬರ್ತಾ ಇದ್ದದ್ದು ನಾವು ಕಂಡಿದ್ದೇವೆ. ಸರ್, ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ತೋಟಗಾರಿಕಾ ಬೆಳೆಗಳ ಪರಿಸ್ಥಿತಿ ಹೇಗಿದೆ? ಖಂಡಿತವಾಗಲಿ ಸರ್, ಯಾಕೆಂದರೆ ಈ ವರ್ಷ ಮುಂಗಾರು ಏನಿದೆ ಸ್ವಲ್ಪ ಬೇಗನೆ ನಮಗೆ ಪ್ರಾರಂಭ ಆಗಿದೆ. ಮೇ ತಿಂಗಳ ಮೊದಲ ವಾರದಿಂದ ಪ್ರಾರಂಭ ಆದಂಥ ಮಳೆ ನಮಗೆ ಅದು ಕಂಟಿನ್ಯೂ ಆಗಿ ಜೂನ್ ತಿಂಗಳು ಮತ್ತು ಜುಲೈ ತಿಂಗಳು ಸತತವಾಗಿ ಮಳೆ ಬಂದಿದೆ. ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿದೆ ಅಂತ ಹೇಳಿ ನಮ್ಮ ಕೃಷಿ ಇಲಾಖೆಯ ಅಂಕಿಅಂಶಗಳೆಲ್ಲ ನಮಗೆ ಹೇಳ್ತಾ ಇದ್ದಾವೆ. ಸೊ ಈ ಪರಿಸ್ಥಿತಿನಲ್ಲಿ ನಮಗೇನಪ್ಪ ಅಂತಂದರೆ ಅತಿ ಹೆಚ್ಚು ಮಳೆ ಬಿದ್ದಂಥ ಒಂದು ಸಂದರ್ಭದಲ್ಲಿ ಅದರಲ್ಲೂ ಸಹ ತೋಟಗಾರಿಕೆ ಬೆಳೆಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಒಂದು ಸವಾಲು ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಪ್ಪ ಅಂತೇಳಿದ್ರೆ ಎರಡೂ ಜಿಲ್ಲೆಗಳಲ್ಲಿ ಕೆಲವು ವರ್ಷಗಳ ಕಾಲ ಅತಿ ಕಡಿಮೆ ಮಳೆ ಬಂದಿದ್ದರಿಂದ ನೀರಿನ ನಿರ್ವಹಣೆ ಬಗ್ಗೆ ಹೆಚ್ಚಿನ ಒಂದು ಕ್ರಮಗಳನ್ನು ರೈತರು ತಗೊಂಡಿದ್ದರು. ಆದರೆ ಈ ವರ್ಷ ಅದರ ಪರಿಸ್ಥಿತಿ ಉಲ್ಟ ಆಗಿದೆ. ಏನಪ್ಪ ಅಂತೇಳಿದ್ರೆ ಅತಿ ಹೆಚ್ಚು ಮಳೆಯಾಗಿದೆ, ಬಿದ್ದಂಥ ನೀರನ್ನು ಹೇಗೆ ನಾವು ಹೊರಗಡೆ ಕಳಿಸ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ರೈತರು ಚಿಂತಾಕ್ರಾಂತರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಈ ನಿಟ್ಟಿನಲ್ಲಿ ತೇವಾಂಶ ಕಾಪಾಡ್ಕೊಳ್ತಕ್ಕಂಥದ್ದು ಮಣ್ಣಿನ ಒಂದು ಗುಣಲಕ್ಷಣಗಳಲ್ಲಿ ಬಹಳ ಪ್ರಮುಖವಾದಂಥ ಒಂದು ಅಂಶ. ಅದರಲ್ಲೂ ತೋಟಗಾರಿಕೆ ಬೆಳೆಗಳಲ್ಲಿ ಇದರ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ಏನಪ್ಪ ಅಂತೇಳಿದ್ರೆ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಅತಿವೃಷ್ಟಿ ಏನು ಜಾಸ್ತಿ ಆಗಿದೆ ಇಂಥ ಸಂದರ್ಭದಲ್ಲಿ ನಾವು ಬೆಳೆಗಳನ್ನು ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿದ್ರೆ ಮುಂದೆ ಬೆಳೆಗಳನ್ನು ಉಳಿಸ್ಕೋಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಸಾಕಷ್ಟು ಮಳೆ ಆಗಿದೆ, ತಾವು ಹೇಳಿದಂಗೆ ಬಹಳಷ್ಟು ತೋಟಗಾರಿಕೆ ಬೆಳೆಗಳು ಇದರಿಂದ ಅಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಈ ತೇವಾಂಶ ಜಾಸ್ತಿ ಆಗುತ್ತೆ, ಇಂಥ ಸಂದರ್ಭದಲ್ಲಿ ತೇವಾಂಶ ಜಾಸ್ತಿ ಆದರೆ ಅಂದರೆ ಮುಂದೆ ಇಳುವರಿ ಬರೋಂಥ ಸಂದರ್ಭದಲ್ಲಿ ಇಳುವರಿ ಮೇಲೆ ಏನಾದರೂ ಪರಿಣಾಮ ಆಗುತ್ತಾ? ಖಂಡಿತವಾಗಲೂ ಸಹ, ಯಾವುದೇ ಒಂದು ಬೆಳೆಗೆ ಪೋಷಕಾಂಶ ಇರ್ಬೋದು ಅಥವಾ ತೇವಾಂಶ ಇರ್ಬೋದು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನಮಗೆ ಬೇಕಾಗುತ್ತೆ. ಅತಿಯಾದರೆ ಅಮೃತವು ವಿಷ ಅಂತ ಹೇಗೆ ಒಂದು ಗಾದೆ ಇದೆ, ಅದೇ ರೀತಿ ತೇವಾಂಶ ಜಾಸ್ತಿ ಆದಾಗೂ ಸಹ ಅದು ಬೆಳೆಗಳಿಗೆ ಹಾನಿಕಾರಕ ಅಂತಕ್ಕಂಥ ಒಂದು ಮಾಹಿತಿ ರೈತರಿಗೆ ಗೊತ್ತಿರಬೇಕು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದಪ್ಪ ಅಂತೇಳಿದ್ರೆ ಬಹಳಷ್ಟು ತೋಟಗಾರಿಕೆ ಬೆಳೆಗಳಲ್ಲಿ, ಅದು ತರಕಾರಿ ಬೆಳೆಗಳಲ್ಲಿರ್ಬೋದು, ಹಣ್ಣಿನ ಬೆಳೆಗಳಲ್ಲಿರ್ಬೋದು, ತೋಟಪಟ್ಟಿ ಬೆಳೆಗಳಲ್ಲಿರ್ಬೋದು, ಬೇರುಗಳ ಉಸಿರಾಟದ ಬಗ್ಗೆ ರೈತರು ಗಮನ ಹರಿಸ್ತಕ್ಕಂಥದ್ದನ್ನು ಕಡಿಮೆ ಮಾಡಿದ್ದಾರೆ. ಮಣ್ಣಿನ ಗುಣಧರ್ಮವನ್ನು ಅಳೆಯತಕ್ಕಂಥ ಒಂದು ನಿಟ್ಟಿನಲ್ಲಿ ರೈತರು ಎಡವಿದರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾಕೆಂತೇಳಿದ್ರೆ ಅಂದರೆ ಮಣ್ಣಿನಲ್ಲಿ ಅತಿಯಾದ ತೇವಾಂಶ ಇದ್ದಾಗ, ಅತಿ ಹೆಚ್ಚು ನೀರು ನಿಂತಹ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತೇಳಿದ್ರೆ ಈ ಒಂದು ಬೇರುಗಳ ಒಂದು ಏನು ಉಸಿರಾಟ ಪ್ರಕ್ರಿಯೆ ಸಂಪೂರ್ಣವಾಗಿ ನಿಂತು ಹೋಗ್ತದೆ. ಒಂದು ಎರಡನೇದು ಬೇರುಗಳ ಒಂದು ಆಕ್ಟಿವಿಟಿ ಅಂತ ಏನು ಕರಿತೀವಿ, ಚಲನವಲನಗಳೇನಿದ್ದಾವೆ ಆ ಚಲನವಲನಗಳಲ್ಲಿ ನೀರನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ ಇರ್ಬೋದು, ಪೋಷಕಾಂಶಗಳನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ ಇರ್ಬೋದು, ಅವು ಸಂಪೂರ್ಣವಾಗಿ ಬಂದಾಗ್ಬಿಡ್ತವೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತೇಳಿದ್ರೆ ಯಾವಾಗ ಬೇರುಗಳು ಅತಿ ಹೆಚ್ಚು ಸಂದರ್ಭ ತೇವಾಂಶದಲ್ಲೇ ಇರ್ತವೆ ಅಂಥ ಸಂದರ್ಭದಲ್ಲಿ ನಮಗೆ ರೋಗಗಳಿಗೆ ಮತ್ತು ಕೀಟಗಳಿಗೆ ಆದಷ್ಟು ಬೇಗ ತುತ್ತಾಗ್ತಕ್ಕಂಥ ಸಂದರ್ಭವನ್ನು ನೋಡ್ತೀವಿ. ಅಂದರೆ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ನಮ್ಮ ಗಿಡಗಳಲ್ಲಿ ಬಹಳ ಡ್ರಾಸ್ಟಿಕ್ ಆಗಿ ಕುಂದತಕ್ಕಂಥದ್ದು ನಾವು ನೋಡ್ತೀವಿ. ಇದು ಮೊದಲನೇ ಒಂದು. ಎರಡನೇ ಅಂಶ ಏನಪ್ಪ ಅಂತೇಳಿದ್ರೆ ಅತಿ ಹೆಚ್ಚು ನೀರು ನಿಂತಹ ಒಂದು ತೋಟಗಳಲ್ಲಾಗ್ಬೋದು, ಗದ್ದೆಗಳಲ್ಲಾಗ್ಬೋದು, ಅಥವಾ ತರಕಾರಿ ಬೆಳೆಗಳಲ್ಲಾಗ್ಬೋದು, ನೀವು ಮೊದಲು ನೋಡ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಗಿಡಗಳು ಹಳದಿ ಆಗ್ತಕ್ಕಂಥದ್ದು. ಸೊ ಇದರ ಪ್ರಮುಖವಾದ ಲಕ್ಷಣ ಏನಪ್ಪ ಅಂತೇಳಿದ್ರೆ ಈ ಉಸಿರಾಟದ ಪ್ರಕ್ರಿಯೆಯಿಂದ ಗಿಡಗಳು ಹಳದಿ ಆಗ್ತಕ್ಕಂಥದ್ದು, ಸಾರಜನಕದ ಕೊರತೆಯಿಂದ ಗಿಡಗಳು ಹಳದಿ ಆಗ್ತಕ್ಕಂಥದ್ದು, ಇವುಗಳು ನಮಗೆ ಪ್ರಮುಖವಾಗಿ ಗೋಚರಿಸ್ತವೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಬಹಳ ಪ್ರಮುಖವಾಗಿ ನಾವು ಸಂರಕ್ಷಣಾ ಕ್ರಮಗಳನ್ನು ಅಥವಾ ತಿದ್ದುಪಡಿ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇಲ್ಲ ಅಂತೇಳಿದ್ರೆ ಖಂಡಿತವಾಗಲೂ ಇಳುವರಿ ಮೇಲೆ ಗಾಢವಾದ ಒಂದು ಪರಿಣಾಮವನ್ನು ಬೀಳುತ್ತೆ. ಅದಕ್ಕೆ ತಮಗೆ ಪೂರಕವಾಗಿ ಮಾತನಾಡಬೇಕು ಅಂತೇಳಿದ್ರೆ ಕಳೆದ 15-20 ದಿವಸದಿಂದ ಸಾಕಷ್ಟು ಜನ ಅಡಿಕೆ ಬೆಳೆಯ ರೈತರು ನಮಗೆ ದೂರವಾಣಿಯ ಮೂಲಕ ಮಾತಾಡ್ತಾ ಇದ್ದಾರೆ. ಏನಪ್ಪ ಅಂತೇಳಿದ್ರೆ ಇನ್ನೇನು ಇನ್ನು 15-20 ದಿವಸಕ್ಕೆ ಕೊಯ್ಯಬೇಕಾದಂಥ ಒಂದು ಅಡಿಕೆ ಏನಿದೆ ಅದು ತೇವಾಂಶ ಜಾಸ್ತಿಯಾಗಿ ಹರಳು ಉದುರ್ತಾ ಇದೆ, ಕಾಯಿ ಕಟ್ಟಿರ್ತಕ್ಕಂಥವು ಗರ್ಭ ಕಟ್ಟಿರ್ತಕ್ಕಂಥವು ಸಹ ಉದುರ್ತಾ ಇದೆ, ಮತ್ತು 3ನೇ ಮತ್ತು 4ನೇ ಹಿಂಗಾರು ಏನು ನಮಗೆ ಬಂದಿದೆ ಅದು ಅತಿ ಹೆಚ್ಚು ಮಳೆಯಿಂದ ನಮಗೆ ಕರಗಾಗಿದೆ ಅಂತ ಅವ್ರು ಹೇಳ್ತಾರೆ ಅವ್ರ ಭಾಷೆನಲ್ಲಿ. ನಾವು ವೈಜ್ಞಾನಿಕವಾಗಿ ಹೇಳೋದೇನಪ್ಪ ಅಂತೇಳಿದ್ರೆ ಅತಿ ಹೆಚ್ಚು ತೇವಾಂಶ ಇದ್ದಿದ್ದರಿಂದ, ಅತಿ ಹೆಚ್ಚು ವಾತಾವರಣದ ಆರ್ದ್ರತೆ ಇದ್ದಿದ್ದರಿಂದ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಶಿಲೀಂಧ್ರದ ಒಂದು ಬಾಧೆ ಜಾಸ್ತಿಯಾಗಿ ಹಿಂಗಾರು ಕೊಳೆ ರೋಗ ಬಂದಿದೆ. ಸೊ ಹಾಗಾಗಿ ಇವುಗಳ ನಿಯಂತ್ರಣವನ್ನು ಮಾಡದೇ ಇದ್ದರೆ ಈ ವರ್ಷ ಖಂಡಿತವಾಗಿಯೂ ಸಹ ಇಳುವರಿಯ ಮೇಲೆ ಗಾಢವಾದ ಪರಿಣಾಮವನ್ನು ನಾವು ಕಾಣೋದನ್ನು ಸತ್ಯ ಅಂತೂ ಇದೆ. ಸರ್, ಈಗ ನಾವು ತೋಟಗಾರಿಕೆ ಬೆಳೆಗಳಂದರೆ ತರಕಾರಿ ಬೆಳೆಗಳಿರ್ಬೋದು, ತೋಟಗಾರಿಕೆ ಬೆಳೆಗಳಂದರೆ ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಬಾಳೆ ಇರ್ಬೋದು, ಮಾವು, ಸಪೋಟ, ಈ ಎಲ್ಲ ತೋಟಗಾರಿಕೆ ಬೆಳೆಗಳಲ್ಲಿ ಎಲ್ಲದರಲ್ಲಿ ಒಂದೇ ರೀತಿ ಒಂದು ನಿರ್ವಹಣೆ ಬೇಕಾಗಲ್ಲ. ಯಾಕಂದರೆ ಈ ತರಕಾರಿ ಬೆಳೆಗಳಲ್ಲಿ ಶಾರ್ಟ್ ಟರ್ಮ್ ಅಂತಲೇ ಹೇಳ್ಬೋದು, ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಅದನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಯಾವ ಒಂದು ಬೆಳೆಗಳಿಗೆ ಹೇಗೆ ನಿರ್ವಹಣೆ ಮಾಡಿದರೆ ನಮ್ಮ ಈ ಇಳುವರಿಯಲ್ಲಿ ಏನು ವ್ಯತ್ಯಾಸ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀರಾ? ಖಂಡಿತವಾಗೂ. ತೋಟಗಾರಿಕೆ ಬೆಳೆಗಳಲ್ಲಿ ವಿವಿಧ ಬೆಳೆಗಳನ್ನು ನಾವು ನೋಡ್ತೀವಿ. ತೋಟಪಟ್ಟಿ ಬೆಳೆಗಳಿರ್ಬೋದು, ಹಣ್ಣಿನ ಬೆಳೆಗಳಿರ್ಬೋದು, ತರಕಾರಿ ಬೆಳೆಗಳಿರ್ಬೋದು, ಹೂವಿನ ಬೆಳೆಗಳಿರ್ಬೋದು, ಇವೆಲ್ಲ ಬೆಳೆಗಳಿಗೂ ಸಹ ತನ್ನದೇ ಆದಂಥ ಒಂದು ವೈಜ್ಞಾನಿಕ ನಿರ್ವಹಣಾ ಕ್ರಮಗಳನ್ನು ನಾವು ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ಉದಾಹರಣೆಗೆ ತೋಟಪಟ್ಟಿ ಬೆಳೆಗಳನ್ನು ತೆಗೆದುಕೊಂಡ್ರೆ, ಅದರಲ್ಲಿ ಅಡಿಕೆ ಮತ್ತು ತೆಂಗು ಬೆಳೆಗಳನ್ನು ತೆಗೆದುಕೊಂಡ್ರೆ, ಈಗ ಆಲ್ರೆಡಿ ತುಂಬ ಜನ ರೈತರ ಒಂದು ಕಂಪ್ಲೇಂಟ್ ಏನಪ್ಪ ಅಂತಂದರೆ, ಸರ್ ಈ ವರ್ಷ ನಮಗೆ ಅತೀ ಹೆಚ್ಚು ಮಳೆ ಆದ್ದರಿಂದ ನಾವು ಪೋಷಕಾಂಶವನ್ನು ನೀಡೋಕ್ಕೆ ಆಗಿಲ್ಲ, ತೋಟದೊಳಗೆ ಕಾಲಿಟ್ಟು ಹೋಗೋಕ್ಕಾಗ್ತಾ ಇಲ್ಲ, ತೋಟದಲ್ಲಿ ಉಳುಮೆ ಮಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ಏನಾಗಿದೆಯಪ್ಪ ಅಂತೇಳಿದ್ರೆ ಈ ಸಾರಿ ನಮಗೆ ಈ ಮುಂದಿನ ವರ್ಷ ಫಸಲು ಕಡಿಮೆ ಆಗ್ಬೋದೇನೋ ಅಂತ ಒಂದು ನಿರೀಕ್ಷೆಯಿಂದ ರೈತರು ಈಗ ಆಲ್ರೆಡಿ ನಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾನು ಅಂಥ ರೈತ ಬಾಂಧವರಿಗೆ ಮಾಹಿತಿ ಹೇಳೋದೇನಪ್ಪ ಅಂತಂದರೆ, ಯಾರ ತೋಟದಲ್ಲಿ ನೀರು ಅತಿ ಹೆಚ್ಚು ನಿಂತಿದೆ, ಇನ್ನೂ ಹರಿತಾ ಇದೆ, ಅಂಥ ತೋಟದಲ್ಲಿ ಪ್ರತಿ ಎರಡು ಸಾಲಿಗೆ ಒಂದು ಸಾಲಿನಂತೆ ತಾವು ಬಸಿಗಾಲುವೆಯನ್ನು ಮಾಡಿಕೊಳ್ಳಬೇಕಾದಂಥ ಎಲ್ಲ ಅವಶ್ಯಕತೆ ಇದೆ. ಇದು ಮುಂದೆ ನೀವು ಬೇಸಿಗೆ ಕಾಲದಲ್ಲಿ ಬೇಕಾದರೆ ನೀವು ಅದನ್ನು ಮತ್ತೆ ಕ್ಲೋಸ್ ಮಾಡ್ಕೋವಂತ್ರಿ, ಬಟ್ ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ತಾವುಗಳು ತಮ್ಮ ಹೊಲದಲ್ಲಿ ಬಸಿಗಾಲುವೆಯನ್ನು ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಯಾರ ಹೊಲದಲ್ಲಿ, ಇದು ಮಣ್ಣಿನ ಗುಣಧರ್ಮದ ಮೇಲೆ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ಮರಳು ಮಿಶ್ರಿತ ಮಣ್ಣಿತ್ತು ಅಥವಾ ಕಲ್ಜರಗ್ ಮಣ್ಣಿತ್ತು ಅಂಥ ಪ್ರದೇಶದಲ್ಲಿ, ಗುಡ್ಡಗಾಡು ಪ್ರದೇಶದ ಇದರಲ್ಲಿ ನಾವು ಈ ಬಸಿಗಾಲುವೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭ ಬರೋದಿಲ್ಲ. ಯಾಕೆಂತೇಳಿದ್ರೆ ಅಲ್ಲಿ ನೀರು ಹಿಂಗುವಿಕೆಯ ಪ್ರಕ್ರಿಯೆನೇ ಜಾಸ್ತಿ ಇರೋದ್ರಿಂದ ನಮಗೆ ನೀರು ಸರಾಗವಾಗಿ ಅದು ಇಂಗು ಹೋಗ್ತದೆ ಅಥವಾ ಸರಾಗವಾಗಿ ಹರಿದು ಹೋಗ್ತದೆ. ಆದರೆ ನಮಗೆ ಎಲ್ಲಿ ಹೆವಿ ಸಾಯಿಲ್ಸ್ ಅಂತ ಕರಿತೀವಿ, ಅಂದರೆ ಕ್ಲೇ ಸಾಯಿಲ್ ಇರ್ಬೋದು, ಮಣ್ಣಿನ ಕಣಗಳು ಸಣ್ಣ ಕಣಗಳಲ್ಲಿ ಕೂಡಿರ್ತಕ್ಕಂಥ ಒಂದು ಮಣ್ಣಿರ್ಬೋದು, ಕಪ್ಪು ಮಣ್ಣಿರ್ಬೋದು, ಕಪ್ಪು ಮಿಶ್ರಿತ ಜೇಡಿ ಮಣ್ಣಿರ್ಬೋದು, ಇಂಥ ತೋಟಗಳಲ್ಲಿ ಅಥವಾ ಭತ್ತದ ಗದ್ದೆಯನ್ನು ತೆಗೆದು ತೋಟ ಮಾಡಿರ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಅಲ್ಲಿ ನೀರು ಸರಾಗವಾಗಿ ಬಸಿಯೋದಿಲ್ಲ. ಆಮೇಲೆ ಇಲ್ಲಿ ರೈತರದ್ದು ಇನ್ನೊಂದು ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ರೈತರು ಗದ್ದೆ ತೆಗೆದು ತೋಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಈ ಒಂದು ಗದ್ದೆ ಪ್ರದೇಶವನ್ನು ತೋಟಗಳಾಗಿ ಪರಿಸರಿಸ್ತಕ್ಕಂಥ ಸಂದರ್ಭದಲ್ಲಿ ಗದ್ದೆಯ ಸುತ್ತಲೂ ಕಾಲುವೆಯನ್ನು ಮಾಡ್ತಾರೆ. ಆದರೆ ರೈತರು ಏನು ತಿಳ್ಕೊಳ್ತಾರೆ ಅಂತಂದರೆ, ಆ ಸುತ್ತಲೂ ಇರತಕ್ಕಂಥ ಕಾಲುವೆ ಬಸಿಗಾಲುವೆ ಅಂತ ತಿಳ್ಕೊತಾರೆ. ಆದರೆ ನಾನು ವೈಜ್ಞಾನಿಕವಾಗಿ ಹೇಳೋದೇನೆಂದರೆ, ಸುತ್ತಲೂ ಇರತಕ್ಕಂಥ ಕಾಲುವೆ ನೀರುಗಾಲುವೆ, ಅದು ಬಸಿಗಾಲುವೆ ಅಲ್ಲ. ಪಕ್ಕದ ಹೊಲದಿಂದ ನೀರು ನಿಮ್ಮ ಹೊಲಕ್ಕೆ ಬರದ ಹಾಗೆ ಅದಕ್ಕೆ ನೀರು ಸರಾಗವಾಗಿ ಹರಿದು ಹೋಗುವಂಗೆ ನೀರುಗಾಲುವೆಯನ್ನು ಮಾಡಿರ್ತೀರ. ಆದರೆ ನಿಮ್ಮ ಹೊಲದಲ್ಲಿರ್ತಕ್ಕಂಥ ಅತಿ ಹೆಚ್ಚಿನ ತೇವಾಂಶ ಹೊರಗೆ ಹೋಗ್ತಕ್ಕಂಥಕ್ಕೆ ಮಾಡ್ತಿರಲ್ಲ ಕಾಲುವೆ, ಅದು ಬಸಿಗಾಲುವೆ. ಇದು ಬಹಳಷ್ಟು ಜನ ರೈತರಲ್ಲಿ ಕನ್ಫ್ಯೂಷನ್ ಇದೆ, ಮಾಡಬೇಕೋ ಬೇಡವೋ ಅಂತಕ್ಕಂಥ ಗೊಂದಲನ್ನೂ ಸಹ ನಮ್ಮ ರೈತ ಬಾಂಧವರಲ್ಲಿ ಇದೆ. ಸೊ ಆ ನಿಟ್ಟಿನಲ್ಲಿ ನಾನು ಒಂದು ವೈಜ್ಞಾನಿಕ ಸಲಹೆ ನಮ್ಮ ಎರಡೂ ಜಿಲ್ಲೆಗಳ ರೈತರಿಗೆ ಹೇಳೋದೇನಪ್ಪ ಅಂದರೆ, ಈ ವರ್ಷ ಇದರ ಅವಶ್ಯಕತೆ ಇದೆ. ಬಸಿಗಾಲುವೆ ಮಾಡೋದ್ರಿಂದ ಒಂದು, ನಿಮ್ಮ ಹೊಲದಲ್ಲಿರ್ತಕ್ಕಂಥ ತೇವಾಂಶ ಬಸಿದು ಹೊರಗೋಗುತ್ತೆ, ಎರಡನೇದು ಬೇರುಗಳ ಉಸಿರಾಟ ಪ್ರಕ್ರಿಯೆ ಸಹಜವಾಗಿ ನಡೆಯುತ್ತೆ. ಇದರಿಂದ ಈ ವರ್ಷದ ಫಸಲಿಗೆ ಮತ್ತು ಮುಂದಿನ ವರ್ಷದ ಫಸಲಿಗೆ ಯಾವುದೇ ಪರಿಣಾಮ ಆಗೋದಿಲ್ಲ ಅಂತಕ್ಕಂಥದ್ದು. ಇದು ಎರಡು ರೀತಿ ಬಸಿಗಾಲುವೆಗಳನ್ನು ಮಾಡ್ತಾರೆ ಸಾಮಾನ್ಯವಾಗಿ ರೈತ ಬಾಂಧವರು. ಒಂದು ಮುಚ್ಚಿದ ಬಸಿಗಾಲುವೆ, ಇನ್ನೊಂದು ತೆರೆದ ಬಸಿಗಾಲುವೆ ಅಂತ ಕರಿತೀವಿ. ಮುಚ್ಚಿದ ಬಸಿಗಾಲುವೆಗಳನ್ನು ಎಲ್ಲರ ತೋಟದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರ ತೋಟದಲ್ಲಿ ನಮಗೆ ಸ್ಲೋಪ್ ಅಂತ ಕರಿತೀವಿ, ಏನಪ್ಪ ಅಂತಂದರೆ ಮೇಲಿಂದ ಕೆಳಗೆ ನಮಗೆ ಇಳಿಜಾರು ಪ್ರದೇಶ ಇರತಕ್ಕಂಥ ಒಂದು ತೋಟಗಳಿದ್ದರೆ, ಮತ್ತು ನಾವು ಮುಚ್ಚಿದ ಬಸಿಗಾಲುವೆಯನ್ನು ಮಾಡಿದ ಬಂದಂಥ ಏನು ಔಟ್ಲೆಟ್ ಇದೆ ಅದರಿಂದ ನೀರು ಹೊರಗಡೆ ಹೋಗಲಿಕ್ಕೆ ಜಾಗ ಇದ್ದರೆ ಮಾತ್ರ ಮುಚ್ಚಿದ ಬಸಿಗಾಲುವೆಯನ್ನು ನಾವು ಮಾಡ್ಬೋದು. ಇದು ಬಹಳ ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ ಕೆಲವು ತೋಟಗಳಲ್ಲಿ. ಇನ್ನು ಕೆಲವು ತೋಟಗಳಲ್ಲಿ ಏನಾಗುತ್ತಪ್ಪ ಅಂತಂದರೆ, ಅವರಿಗೆ ತಮ್ಮ ಹೊಲದ ನೀರು ಹೊರಗಡೆ ಹೋಗಲಿಕ್ಕೆ ಜಾಗ ಇರಲ್ಲ. ಅಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ಬೋದು ಅಂತಂದರೆ, ತೆರೆದ ಬಸಿಗಾಲುವೆಗಳನ್ನು ಮಾಡಬೇಕಾಗ್ತದೆ. ಸೊ ಹೀಗೆ ವೈಜ್ಞಾನಿಕವಾಗಿ ನಮ್ಮ ದಾವಣಗೆರೆ ತಾಲೂಕಿನ ಕೆಲವೊಬ್ಬರು ರೈತರು ಬಂದು ಕೇಳಿದಾಗ ನಾವು ಅವ್ರಿಗೊಂದು ಸಜೆಷನ್ ಕೊಟ್ಟಿದ್ವಿ. ಕಂದಗಲ್ ಗ್ರಾಮಸ್ಥರು ಏನಪ್ಪ ಅಂದರೆ, ತೆರೆದ ಬಸಿಗಾಲುವೆಗಳನ್ನು ಮಾಡಿ ಆ ಒಂದು ತೋಟದ ಒಂದು ಬದಿನಲ್ಲಿ ಒಂದು ಸಣ್ಣ ಬಾವಿಯನ್ನು ಮಾಡಿಕೊಳ್ಳಿ. ಈ ಎಲ್ಲ ತೆರೆದ ಬಸಿಗಾಲುವೆಗಳ ಬಂದಂಥ ನೀರನ್ನು ಆ ಸಣ್ಣ ಬಾವಿಗೆ ಬೀಳುವ ಹಾಗೆ ನೋಡಿಕೊಳ್ಳಿ. ತದನಂತರ ಒಂದು ಡೀಸೆಲ್ ಪಂಪ್ ಸೆಟ್ನ ಉಪಯೋಗಿಸ್ಕೊಂಡು ಆ ಒಂದು ಬಾವಿಯಿಂದ ನೀರನ್ನು ಹೊರಗಡೆ ಹಾಕಿ. ಈ ಪ್ರಕ್ರಿಯೆಯನ್ನು ಕೆಲವು ರೈತರು ಮಾಡಿದ್ರು, ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ ಅವರಿಗೆ. ಸೊ ಈ ರೀತಿಯೂ ಸಹ ನಾವು ಮಾಡ್ಬೋದು. ಒಂದು, ಈ ಎರಡೂ ಬಸಿಗಾಲುವೆ ನಿರ್ವಹಣೆಗಳನ್ನು ನಾವು ಮಾಡೋದ್ರಿಂದ ನಮಗೆ ಏನಪ್ಪ ಅಂತಂದರೆ ಈ ವರ್ಷ ಈ ತೇವಾಂಶದ ನಿರ್ವಹಣೆಯನ್ನು ಮಾಡಲಿಕ್ಕೂ ಸಹ ನಮ್ಗೆ ಅನುಕೂಲ ಆಗುತ್ತೆ. ಆದರೆ ಕೆಲವು ರೈತ ಬಾಂಧವರ ಒಂದು ಅಭಿಪ್ರಾಯ ಏನಪ್ಪ ಅಂತಂದರೆ, ಸರ್ ಈ ವರ್ಷ ಬಸಿಗಾಲುವೆ ಮಾಡಿದ್ರೆ ಉಳುಮೆ ಮಾಡಲಿಕ್ಕಾಗಲ್ಲ, ಪೋಷಕಾಂಶ ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಖಂಡಿತವಾಗಲೂ ಏನೂ ಆಗೋದಿಲ್ಲ. ನಾವು ಸಹಜವಾಗಿ ಒಂದು ಸೈಡ್ ಉಳುಮೆ ಮಾಡ್ಬೋದು, ಯಾವುದಾದ್ರೂ ಒಂದು ಸಾಲಲ್ಲಿ ಮಾಡ್ಬೋದು. ಒಂದು ಸಾಲಲ್ಲಿ ನಾವು ಮ್ಯಾನ್ಯುಯಲ್ ವೀಡಿಂಗ್ ಮಾಡ್ಕೊಳೋದಿರ್ಬೋದು ಅಥವಾ ಈ ವೀಡ್ ಕಟರ್ ಮಿಷಿನಿಂದ ಮಾಡ್ಕೊಳ್ಳೋದ್ರಿಂದ ಅದು ಏನೂ ಸಮಸ್ಯೆ ಆಗಲ್ಲ. ಇದು ದೊಡ್ಡ ತೋಟಗಳಲ್ಲಿರ್ತಕ್ಕಂಥ ಒಂದು ಸಮಸ್ಯೆ. ಸಣ್ಣ ತೋಟಗಳಲ್ಲಾದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ನಮಗೆ ಗಿಡಗಳು ಸಂಪೂರ್ಣವಾಗಿ ಹಳದಿ ಆಗ್ತವೆ. ಹಳದಿ ಆಗ್ತಕ್ಕಂಥದ್ದು ಮತ್ತು ಅವು ಬೆಳ್ಳಗೆ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಅದು ಪೋಷಕಾಂಶದ ಕೊರತೆಯಿಂದ ಆಗ್ತದೆ. ಅಂಥ ತೋಟಗಳಲ್ಲಿ ನಾವು ಶೀಘ್ರವಾಗಿ ಏನು ಮಾಡಬೇಕಪ್ಪ ಅಂತೇಳಿದ್ರೆ, ಯಾವುದಾದ್ರೂ ಒಂದು ಲಘು ಪೋಷಕಾಂಶದ ಮಿಶ್ರಣ 5 ಗ್ರಾಮ್ ಅಥವಾ 5 ml 1 ಲೀಟರ್ ನೀರಿಗೆ, ಜೊತೆಗೆ ಅದಕ್ಕೆ ಬೇಗನೆ ಚೇತರಿಸಿಕೆ ಮಾಡ್ಕೋಬೇಕು ಅಂತೇಳಿ ನಾವು ಒಂದು NPK ಯಾವುದಾದ್ರೂ 19 19 19 ಅದು 5 ಗ್ರಾಮ್ 1 ಲೀಟರ್ ನೀರಿಗೆ, ಜೊತೆಗೆ ಒಂದು ಶಿಲೀಂಧ್ರನಾಶಕ. ಯಾಕೆಂದರೆ ಮಳೆ ಹೆಚ್ಚಾಗಿರೋದ್ರಿಂದ ಶಿಲೀಂಧ್ರದಿಂದ ಬರ್ತಕ್ಕಂಥ ಹರಡ್ತಕ್ಕಂಥ ರೋಗಗಳು ಹೆಚ್ಚಾಗ್ತಕ್ಕಂಥ ಒಂದು ಸಂಭವ ಇರೋದ್ರಿಂದ ಒಂದು ಶಿಲೀಂಧ್ರನಾಶಕ, ಕಾರ್ಬನ್ ಡೈಜಿಮ್ ಇರ್ಬೋದು ಅಥವಾ ಮ್ಯಾಂಕೋಜಬ್ ಇರ್ಬೋದು ಅಥವಾ ಎರಡುಗಳ ಮಿಶ್ರಣ ಇರ್ತಕ್ಕಂಥದ್ದು ಇರ್ಬೋದು, 2 ಗ್ರಾಮ್ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ನಾವು ಸಿಂಪರಣೆಯನ್ನು ಮಾಡಿದ್ರೆ, ಮುಂಜಾಗೃತಿ ಸಿಂಪರಣೆ ಅಂತ ಕರಿತೀವಿ ನಾವು, ಪ್ರೊಫೈಲೈಟಿಕ್ ಸ್ಪ್ರೇ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತೀವಿ, ಆ ಮುಂಜಾಗೃತಿ ಸಿಂಪರಣೆಯನ್ನು ನಾವು ಮಾಡಿದಂಥ ಸಂದರ್ಭದಲ್ಲಿ ಗಿಡಗಳು ಬೇಗನೆ ಚೇತರಿಸ್ಕೊಂಡು ಮತ್ತೆ ವಾತಾವರಣಕ್ಕೆ ಹೊಂದ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ಈ ಅಡಿಕೆ ತೋಟಗಳಲ್ಲಿ ನಾವು ಕಾಣ್ಬೋದಾಗಿದೆ. ಇದೇ ಪ್ರಕ್ರಿಯೆ ನಮಗೆ ತೆಂಗಿನ ತೋಟಗಳಿಗೂ ಸಹ ಇರುತ್ತೆ. ಆದರೆ ತರಕಾರಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನಮಗೆ ಆ್ಯಕ್ಷನ್ನು ರಿಯಾಕ್ಷನ್ನು ಭಾಳ ಬೇಗ ಇರುತ್ತೆ. ಅಂದರೆ ನೀರು ನಿಲ್ತು ಅಂದರೆ ಅದು ಲಕ್ಷಣಗಳು ಬೇಗ ಬರ್ತವೆ, ಗಿಡನೂ ಬೇಗ ಸಾಯ್ತದೆ. ಅಲ್ಲಿ ತೀವ್ರ ರೀತಿಯಲ್ಲಿ ಅಂದರೆ ನಾವು ವಾರ್ ಫುಟೇಜಲ್ಲಿ ಕೆಲಸ ಮಾಡೋದು ಅಂತ ಕರಿತೀವಿ. ಏನಪ್ಪ ಅಂತಂದರೆ ಆದಷ್ಟು ಬೇಗ ಶೀಘ್ರವಾಗಿ ನಾವು ಸಂರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಮೆಥಡು, ಟೊಮ್ಯಾಟೊ ಇರ್ಬೋದು, ಬದನೆ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಬಳ್ಳಿ ಜಾತಿಯ ತರಕಾರಿಗಳು ಇರ್ಬೋದು ಅಥವಾ ಸೌತೆಕಾಯಿ ಇರ್ಬೋದು, ಹಿರೇಕಾಯಿ ಇರ್ಬೋದು, ಇಂಥ ಏನು ಸಸಿಗಳಿದ್ದಾವೆ ಅವು ಅತಿ ಹೆಚ್ಚು ತೇವಾಂಶಕ್ಕೆ ಬಹಳ ಅವು ಏನಪ್ಪ ಸಸೆಪ್ಟಬಲ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಅಂಥ ಕಡೆ ಏನು ಮಾಡಬೇಕಪ್ಪ ಅಂದರೆ, ಜಾಸ್ತಿ ಮಳೆ ಆದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಡೇನೇ ನಾವೇನು ಮಾಡಬೇಕು, ನೀರು ಹೊರಗಡೆ ಕಳಿಸ್ಲಿಕ್ಕೆ ಆದಷ್ಟು ಕಾಲುವೆಗಳನ್ನು ಮಾಡಿ ಹೊರಗೆ ಕಳಿಸ್ಬೇಕು. ಒಂದು, ಎರಡನೇದು ಅದಕ್ಕೆ ನಾನು ಆಗಲೇ ಏನು ಸಿಂಪರಣೆ ಏನು ಹೇಳಿದ್ನಲ್ಲ ಅದೇ ಸಿಂಪರಣೆಯನ್ನು ನಾವು ರಿಪೀಟ್ ಮಾಡ್ಬೋದು. ಅದಕ್ಕೆ ಇಲ್ಲಾಂತಂದರೆ ಏನಾಗುತ್ತೆ, ಸಂಪೂರ್ಣವಾಗಿ ಬೆಳೆಯನ್ನು ಕಳ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಇದಾಗುತ್ತೆ. ಸೇಮ್ ಹೂವಿನ ಬೆಳೆಗಳಿಗೂ ಅಷ್ಟೇ, ತರಕಾರಿ ಬೆಳೆಗಳಿಗೂ ಅಷ್ಟೇ. ಲಘು ಪೋಷಕಾಂಶದ ಮಿಶ್ರಣ ಮತ್ತು ಸಾರಜನಕ ರಂಜಕ ಪೊಟಾಷ್ ಯುಕ್ತಕ್ಕಂಥ ಗೊಬ್ಬರ ಮತ್ತು ಈ ಒಂದು ಶಿಲೀಂಧ್ರನಾಶಕ, ಇವುಗಳನ್ನು ಮಿಶ್ರಣ ಮಾಡಿ ನಾವು ಸಿಂಪರಣೆಯನ್ನು ಮಾಡಿದ್ರೆ ಈ ಹೂವಿನ ಬೆಳೆಗಳನ್ನು ಮತ್ತು ನಾವು ಈ ತರಕಾರಿ ಬೆಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನಮಗೆ ಅದು ಸಾಧ್ಯತೆ ಆಗುತ್ತೆ. ಸರ್, ಇದೇ ರೀತಿಗೆ ನಾವು ನಮ್ಮ ಚಿತ್ರದುರ್ಗದ ಕೆಲವು ಭಾಗಗಳಲ್ಲಿ, ಆಮೇಲೆ ದಾವಣಗೆರೆ ಜಿಲ್ಲೆಯ ಜಗಳೂರು ಮತ್ತಿತರ ಕಡೆ ನಾವು ನೋಡಿದ್ದೀವಿ, ಈ ಹತ್ತಿ ಬೆಳೆ ಮೊನ್ನೆ ಒಂದು ಮಳೆಯಿಂದ ಸಾಕಷ್ಟು ತೊಂದರೆಗೀಡಾಗಿದೆ. ಅಂದರೆ ಹೆಚ್ಚು ಮಳೆ ಆಗಿರೋದ್ರಿಂದ ಅಲ್ಲಿ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಿಕೊಂಡ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂದರೆ? ಸಾಮಾನ್ಯವಾಗಿ ಕೃಷಿ ಬೆಳೆಗಳಲ್ಲಿ ಸಹ ಈ ರೀತಿಯ ಒಂದು ಸಮಸ್ಯೆ ಇರ್ತದೆ. ತೇವಾಂಶ ಜಾಸ್ತಿ ಆದಾಗ ಹತ್ತಿ ಬೆಳೆಯಲ್ಲಿ ಎಲೆ ಕೆಂಪಾಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಎಲೆ ಕೆಂಪಾಗದಾಗ ಭಾಳಷ್ಟು ಜನ ರೈತರು ಅದಕ್ಕೇನಂತರ ರೋಗ ಬಂದಿದೆ ಅಂತ ಇದು ಮಾಡ್ತಾರೆ. ಬಟ್ ಆದರೆ ಅದು ಒಂದು ಪೋಷಕಾಂಶದ ಕೊರತೆಯಿಂದ ಬರ್ತಕ್ಕಂಥದ್ದು ನೋಡಿದ್ದೇವೆ. ಸೊ ಅದಕ್ಕೆ ಶೀಘ್ರವಾಗಿ ಏನು ಮಾಡಬೇಕಪ್ಪ ಅಂತೇಳಿದ್ರೆ, 13:45 ಅಂತೇಳಿ ಒಂದು ನೀರಿನಲ್ಲಿ ಕರಗ್ತಕ್ಕಂಥ ಒಂದು ರಸಗೊಬ್ಬರ ಬರುತ್ತೆ. ಸೊ ಆ ನೀರಿನಲ್ಲಿ ಕರಗ್ತಕ್ಕಂಥ ಒಂದು ರಸಗೊಬ್ಬರ, ಅದು ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಏನು ಕರಿತೀವಿ, ಅದು 10 ಗ್ರಾಮ್ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ನಾವು ಈ ಎಲೆಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಶೀಘ್ರವಾಗಿ ಆ ಹತ್ತಿ ಬೆಳೆಯ ಒಂದು ಏನು ಬಂದಿರತಕ್ಕಂಥ ಒಂದು ಬಾಧೆ ಏನಿದೆ ಅದನ್ನು ನಾವು ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯತೆ ಇದೆ. ಅಂದರೆ ನಾವು ಕಳೆದ ಕೆಲವು ವರ್ಷಗಳು ಹೆಚ್ಚು ಮಳೆ ಕಾಣಲಿಲ್ಲ, ಆದರೆ ಈ ವರ್ಷ ನಮಗೆ ನೀವು ಹೇಳಿದಾಗೆ ಮೇ ತಿಂಗಳಲ್ಲೇ ನಮಗೆ ಸಾಕಷ್ಟು ಮಳೆ ಆಯಿತು. ಆಮೇಲೆ ಸ್ವಲ್ಪ ದಿನ ಬಿಡು ಕೊಟ್ಟು ಮತ್ತೆ ಅದು ಮುಂದುವರಿತು, ಒಂದು ಮಳೆಯ ಒಂದು ಪ್ರಮಾಣ ಹೆಚ್ಚು ಹೆಚ್ಚು ನಮಗೆ ಕಂಡು ಬಂತು. ಇಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಸಾಕಷ್ಟು ಹಾನಿಯೂ ಆಯಿತು ತೋಟಗಾರಿಕೆ ಬೆಳೆಗಳಲ್ಲಿ, ಮತ್ತು ಇದನ್ನು ನಿರ್ವಹಣೆ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತವ್ರಿಗೆ. ಭಾಳಷ್ಟು ಕೇಳಿದ್ರು ತಮಗೆಲ್ಲ ಸಂಪರ್ಕ ಮಾಡಿರ್ತಾರಂತ ಹೇಳ್ಬೋದು. ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರು ಸರ್, ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಹೇಗೆ ಒಂದು ಬೆಳೆಗಳ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ತೆ. ಇದುವರೆಗೆ ಅತಿವೃಷ್ಟಿ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಎಂಜಿ ಬಸವನಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಪ್ರಿಯ ರೈತ ಬಾಂಧವರಿಗೆ ಗಮನಿಸಿ, ನಾಳೆ ಸಂಜೆ 6:51 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳಿನ ವಿಷಯ ಅರಣ್ಯ ಕೃಷಿಯ ಸಾಧ್ಯತೆಗಳು ಹಾಗೂ ಅನುಕೂಲಗಳು. ನಿಮ್ಮ ಪ್ರಶ್ನೆಗೆ ಆಗ ಭಾಗವಹಿಸಿ ಉತ್ತರಿಸಲಿದ್ದಾರೆ ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯ ಅರಣ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ವಾಸುದೇವ್ ಅವರು. ಕೇಳುಗರು ಆಗ ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444-864-0723. ಇನ್ನೊಂದು ಮೊಬೈಲ್ ಸಂಖ್ಯೆ 9141-970-2772. ಈಗ ಜೈವಿಕ ಗೊಬ್ಬರಗಳ ಉತ್ಪಾದನೆ ಮತ್ತು ಬಳಕೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸೂಕ್ಷ್ಮಾಣುಜೀವಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪ್ರಾಧ್ಯಾಪಕಿ ಡಾಕ್ಟರ್ ಡಿಎ ಸುಮನ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ಜೈವಿಕ ಗೊಬ್ಬರಗಳ ಉತ್ಪಾದನೆ ಮತ್ತು ಬಳಕೆ ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ದೀವಿ. ಹೆಚ್ಚಿನ ಒಂದು ವಿಷಯಗಳನ್ನ ತಿಳಿಸ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಿಎ ಸುಮನ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರಿಂದ ಈ ಒಂದು ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಮೇಡಮ್ ನಮಸ್ಕಾರ, ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರೈತ ಬಾಂಧವರೇ. ಮೇಡಮ್, ಇವತ್ತು ನಾವು ಜೈವಿಕ ಗೊಬ್ಬರಗಳ ಉತ್ಪಾದನೆ ಮತ್ತು ಬಳಕೆ ಬಗ್ಗೆ ಮಾತಾಡ್ತಾ ಇದೀವಿ. ಈ ಒಂದು ಜೈವಿಕ ಗೊಬ್ಬರಗಳು ಅಂತಂದ್ರೆ ಮೊದಲೇದಾಗಿ ಯಾವ್ಯಾವ ಬರ್ತವೆ ಮೇಡಮ್? ಜೈವಿಕ ಗೊಬ್ಬರಗಳಂದ್ರೆ ಇದನ್ನ ಸೂಕ್ಷ್ಮಾಣು ಜೀವಿಗಳಿಂದ ತಯಾರಿಸಲಾದ ಒಂದು ರಾಸಾಯನಿಕವಲ್ಲದ ಗೊಬ್ಬರ. ಇದು ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳಾದ ಟೈಸೋಬಿಯಮ್, ಅಸ್ಟೋಬ್ಯಾಕ್ಟರ್, ಅಜೋಸ್ಪೆರಲಮ್ ಇನ್ನ ಮುಂತಾದವು ಬರುತ್ತೆ. ಈ ಜೈವಿಕ ಗೊಬ್ಬರಗಳನ್ನ ನಾವು ತಯಾರಿಸಿದನ್ನ ನಾವು ಕೃಷಿಕರಿಗೆ ಕೊಡ್ತಾ ಇದೀವಿ. ಇದನ್ನ ಅವರೇ ತಯಾರು ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಮ್ಗೆ ಪ್ರಯೋಗಾಲಯದಲ್ಲಿ ಮಾಡಿ ಆ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಅದನ್ನ ದ್ವಿಗುಣಗೊಳಿಸಿ ಅದನ್ನ ಒಂದು ಮೀಡಿಯಾಗ ಹಾಕ್ಬಿಟ್ಟು ಅದನ್ನ ಒಂದು ಮಿಕ್ಸ್ ಮಾಡಿಬಿಟ್ಟು ನಾವು ಟಾಲ್ಕ್ ಪೌಡರ್ ಅಥವಾ ಲಿಗ್ನೈಟ್ ಪೌಡರ್ ಮಿಕ್ಸ್ ಮಾಡಿ ಅದನ್ನ ನಾವು ಬೆರೆಸಿ ರೆಡಿಮೇಡ್ ಅಂದ್ರೆ ತಯಾರಿಸಲಾದಂತ ಜೈವಿಕ ಗೊಬ್ಬರಗಳನ್ನ ಅವ್ರಿಗೆ ನಾವು ಕೊಡ್ತೀವಿ. ಅವರೇ ಇದನ್ನ ತಯಾರು ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಈಗ ಜೈವಿಕ ಗೊಬ್ಬರಗಳು ಅಂತಂದ್ರೆ ಏನಂತ ಹೇಳ್ಬೋದು ಮೇಡಮ್? ಜೈವಿಕ ಗೊಬ್ಬರಗಳು ಅಂದ್ರೆ ಅದು ಹೆಸರಿನಲ್ಲೇ ಇರೋ ತರ ಜೀವಾಣು ಇರುವಂತದ್ದು, ಜೀವ ಇರುವಂತಹ ಸೂಕ್ಷ್ಮ ಜೀವಿ ಶಾಸ್ತ್ರಗಳನ್ನ ಅಳವಡಿಸಿಕೊಂಡಿರತಕ್ಕಂತ ಒಂದು ಗೊಬ್ಬರ. ಇದು ಈಗ ರೈತರೇ ಯಾಕೆ ಮಾಡ್ಕೊಳಕ್ ಆಗಲ್ಲ ಜೈವಿಕ ಗೊಬ್ಬರ ಅಂತ ಹೇಳ್ತೀರ? ಅದಕ್ಕೆ ನಮ್ಗೆ ಪ್ರಯೋಗಾಲಯ ಬೇಕಾಗುತ್ತೆ. ಪ್ರಯೋಗಶಾಲೆನಲ್ಲಿ ನಾವು ಕಟ್ಟುನಿಟ್ಟಾಗಿ ಈ ಸ್ಟೆರಲೈಸ್ಡ್ ಕಂಡೀಷನ್ ಅಂತ ಬೇಕದಕ್ಕೆ. ಸೊ ಅದನ್ನ ನಾವು ಕ್ರಿಯೇಟ್ ಮಾಡಿ ನಾವು ಮಾಡ್ತೀವಿ. ಅದೇ ರೈತರ ತಾಕಿನಲ್ಲಾಗ್ಲಿ ಫೀಲ್ಡ್ ಅಲ್ಲಾಗ್ಲಿ ಇದನ್ನ ಮಾಡ್ಬೇಕಂದ್ರೆ ಹೆಚ್ಚು ನೀವು ಹಣ ಹೂಡಿಕೆ ಮಾಡಿ ಪ್ರಯೋಗಾಲಯನ ಮಾಡ್ಕೊಂಡ್ರೆ ಮಾಡಬಹುದು. ಆದ್ರೆ ಈ ನಿಟ್ಟಿನಲ್ಲಿ ಯಾವ ರೈತರು ಇದುವರೆಗೆ ಪ್ರಾರಂಭ ಮಾಡಿಲ್ಲ. ಎಲ್ಲರೂ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೇ ತೆಗೆದುಕೊಂಡ್ಬಂದು ಅದನ್ನ ಫೀಲ್ಡ್ಗೆ ಹೊಲಗಳಿಗೆ ಹಾಕಿ ಸಾವಯವ ಕೃಷಿನ ಮಾಡ್ತಾ ಇದ್ದಾರೆ. ಈಗ ಜೈವಿಕ ಗೊಬ್ಬರಗಳಿಗೆ ಇತ್ತೀಚೆಗೆ ಹೆಚ್ಚಿನ ಒಂದು ಬೇಡಿಕೆ ಬರ್ತಾ ಇದೆ, ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳ್ತೀರಾ? ನಮ್ಮ ಒಂದು ಪರಿಸ್ಥಿತಿಯಲ್ಲಿ ಮಣ್ಣಿನ ರಸಸಾರ, ಮಣ್ಣಿನ ಒಂದು ಫಲವತ್ತತೆ ಕುಗ್ಗಿ ಹೋಗ್ತಾ ಇದೆ. ಯಾಕಂದ್ರೆ ನಾವು ಹೇರಳವಾಗಿ ನಮ್ಮ ರೈತರು ಬೆಳೆ ಉತ್ಪಾದನೆ ಜಾಸ್ತಿ ಆಗ್ಬೇಕು ಅಂತ ರಾಸಾಯನಿಕಗಳ ಮೇಲೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಹಾಕಿ ಮಣ್ಣಿನ ಒಂದು ಫಲವತ್ತತೆ ತುಂಬಾ ಕ್ಷೀಣಿಸ್ತಾ ಇದೆ. ಇದಕ್ಕೆ ಕಾರಣ ಸೂಕ್ಷ್ಮಾಣು ಜೀವಿಗಳ ಒಂದು ಪಾಪ್ಯುಲೇಷನ್ ಅಂತೀವಲ್ಲ, ಅದರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ಸಂಖ್ಯೆನ ದ್ವಿಗುಣಗೊಳಿಸೋದಿಕ್ಕೆ, ಅದನ್ನ ಜಾಸ್ತಿ ಮಾಡೋದಿಕ್ಕೆ ಸಾವಯವ ಕೃಷಿ ಅಂತ ನಮ್ಮ ಸರ್ಕಾರದವರು ಮಾಡಿ ಇದಕ್ಕೆ ಪೂರಕವಾಗಿ ಜೈವಿಕ ಗೊಬ್ಬರಗಳನ್ನ ಹಾಕಿದ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗತ್ತೆ ಅಂತ ಸಂಶೋಧನೆ ಮೂಲಕ ದೃಢಪಟ್ಟು ಇದನ್ನ ನಾವು ಎಲ್ಲಾ ರೈತರನ್ನು ಇದನ್ನ ಅಳವಡಿಸಿಕೊಳ್ಳಿ ಅಂತ ನಾವು ಕಳಕಳಿಯಿಂದ ಕೇಳ್ಕೊಂತಾ ಇದೀವಿ. ಈಗ ಇತ್ತೀಚೆಗೆಲ್ಲ ಈ ಭೂಮಿಯಲ್ಲಿ ಸಾಕಷ್ಟು ಈ ಪೋಷಕಾಂಶಗಳ ಕೊರತೆ ಆಗ್ತಾ ಇದೆ, ಇದಕ್ಕೋಸ್ಕರ ನಾವು ಜೈವಿಕ ಗೊಬ್ಬರಗಳ ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರ, ಯಾಕೆ ಇತ್ತೀಚೆಗೆಲ್ಲ ಈ ಒಂದು ಭೂಮಿಯಲ್ಲಿ ಪೋಷಕಾಂಶಗಳ ಕೊರತೆ ಆಗ್ತಾ ಇದೆ? ರಾಸಾಯನಿಕಗಳ ಬಳಕೆ ಜಾಸ್ತಿ ಆಗ್ತಾ ಇದೆ, ಮತ್ತೆ ಹೈಬ್ರಿಡ್ ತಳಿಗಳಿಗೆ ಜಾಸ್ತಿ ಗೊಬ್ಬರಗಳನ್ನ ಕೊಟ್ಟು ಹೆಚ್ಚಿನ ಉತ್ಪಾದನೆಗೋಸ್ಕರ ನಮ್ಮ ರೈತರು ಹೈಬ್ರಿಡ್ ತಳಿಗಳನ್ನು ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಆಮೇಲೆ ಈ ಕೊಟ್ಟಿಗೆ ಗೊಬ್ಬರ ಅದನ್ನ ಬಳಕೆಯನ್ನು ಕಡಿಮೆ ಆಗ್ತಾ ಇದೆ. ದನಕರುಗಳು ಮೊದಲು ಹೇರಳವಾಗಿರ್ತಿತ್ತು ಮನೆಯಲ್ಲಿ, ಇವಾಗ ಅದನ್ನು ಕಡಿಮೆ ಆಗ್ತಿದೆ. ಹಾಗಾಗಿ ಈ ಒಂದು ತಿಪ್ಪೆ ಗುಂಡಿಗಳು ಕಡಿಮೆ ಆಗ್ತಿದೆ, ಮತ್ತೆ ಈ ಕೊಟ್ಟಿಗೆ ಗೊಬ್ಬರನು ಕಡಿಮೆ ಬಳಸ್ತಾ ಇರೋದ್ರಿಂದ ಈ ಒಂದು ಮಣ್ಣಿನ ಸಾವಯವ ಅಂಶ ಮತ್ತೆ ಫಲವತ್ತತೆ ಬಹಳ ಕಡಿಮೆ ಆಗ್ತಿದೆ. ಅದಕ್ಕೋಸ್ಕರ ನಮ್ಮ ಸರ್ಕಾರದವರು ಇದನ್ನ ಕಂಡಿಡಿದು ಜಾಸ್ತಿ ನಾವು ಈ ಸಾವಯವ ಕೃಷಿಗೆ ಒತ್ತು ಕೊಡ್ಬೇಕಂದ್ರೆ ಜೈವಿಕ ಗೊಬ್ಬರಗಳ ಬಳಕೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಎಲ್ಲೋ ಒಂದ್ ಕಡೆ ನಾವು ಇವತ್ತಿನ ದಿನದಲ್ಲಿ ಭೂಮಿಯಲ್ಲಿ ಸಾಕಷ್ಟು ಪೋಷಕಾಂಶಗಳು ಕೊರತೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ರೈತರ ಒಂದು ಮಟ್ಟದಲ್ಲಿ ಅಂದ್ರೆ ಈ ಒಂದು ಜೈವಿಕ ಗೊಬ್ಬರ ಉತ್ಪಾದನೆಗೆ ಹೆಚ್ಚು ಹೆಚ್ಚು ಅವಕಾಶ ಕೊಟ್ಟು ಅಲ್ಲೇ ಒಂದು ತಮ್ಮ ಒಂದು ಕೃಷಿ ಭೂಮಿಯಲ್ಲೇ ಈ ಗೊಬ್ಬರವನ್ನು ಉತ್ಪಾದನೆ ಮಾಡೋಕ್ಕೆ ನಿಮ್ಮಂತಹ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳು ಸಹಕಾರ ಕೊಟ್ಟರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಸಾಕಷ್ಟು ಒಳ್ಳೇದಾಗುತ್ತೆ ಅಂದ್ರೆ ತಪ್ಪಾಗಲಾರದು ಮೇಡಮ್. ಹೌದು ಖಂಡಿತ. ಅದೇ ನಾನು ಹೇಳಿದ ಹಾಗೆ ಇದಕ್ಕೆ ಪ್ರಯೋಗಾಲಯ ಬೇಕಾಗುತ್ತೆ, ಖರ್ಚು ಜಾಸ್ತಿ ಇರುತ್ತೆ. ನಮ್ಮ ರೈತರಿಗೆ ಒಂದು ಬೆಳೆ ಬೆಳೆದು ಅದರಲ್ಲಿ ಅವರು ಉತ್ಪಾದನೆ ಮಾಡಿ ದುಡ್ಡು ಗಳಿಸ್ತಾರೆ. ಈ ಒಂದು ಪ್ರಯೋಗಶಾಲೆ ಮಾಡೋದಕ್ಕೆ ಅಂತಂದ್ರೆ ಅವ್ರಿಗೆ ಸಪರೇಟ್ ಆಗಿ ನಾವು ಹೆಚ್ಚಿನ ಒಂದು ಟ್ರೈನಿಂಗ್ ತರಬೇತಿ ಕೊಟ್ಟು ಮಾಡಬಹುದು. ಈಗ ರೈತರ ಮಟ್ಟದಲ್ಲಿ ಗೊಬ್ಬರ ತಯಾರಿಕೆ ಮಾಡಿದ್ರೆ ಅವ್ರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಖಂಡಿತ ಅನುಕೂಲ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ಆ ಇನ್ವೆಸ್ಟ್ಮೆಂಟ್ ದೊಡ್ಡ ದೊಡ್ಡ ರೈತರು ಮುಂದೆ ಬಂದು ನಾವು ಈ ತರ ಮಾಡ್ತೀವಿ ಅಂದ್ರೆ ಖಂಡಿತ ನಾವು ಆ ನಿಟ್ಟಿನಲ್ಲಿ ಅವರಿಗೆ ಮಾರ್ಗದರ್ಶನ ಕೊಟ್ಟು ಅವರ ಒಂದು ಹೊಲದಲ್ಲೇನೆ ಈ ತರ ಒಂದು ಪ್ರಯೋಗಶಾಲೆಯನ್ನ ಮಾಡಬಹುದು ಅಂತ ನನ್ನ ಅನಿಸಿಕೆ. ಈಗ ಇವತ್ತಿನ ದಿನದಲ್ಲಿ ಜೈವಿಕ ಗೊಬ್ಬರಗಳ ಒಂದು ಉತ್ಪಾದನೆ ಸಾಕಷ್ಟು ನಿಮ್ಮ ಒಂದು ಕೃಷಿ ಕೇಂದ್ರಗಳಲ್ಲಿ ಆಗ್ತಾ ಇದೆ. ಇದರ ಬಳಕೆ ಅಂತಂದ್ರೆ ನಮ್ಮ ಕೃಷಿಕರು ಯಾವ ಯಾವ ಬೆಳೆಗೆ ಬಳಕೆ ಮಾಡಬಹುದು ಅಂತ ಹೇಳ್ತಾರೆ? ಮೊದಲನೇದಾಗಿ ಈ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಂತ ಇದೆ, ಅದು ರೈಸೋಬಿಯಂ ಅಂತ. ಉದಾಹರಣೆಗೆ ತೊಗರಿ, ಅಲಸಂದೆ, ಉದ್ದು, ಕಡಲೆ, ಅವರೆ, ತಿಂಗಳ ಹುರುಳಿ, ಹೆಸರು ಮತ್ತೆ ಎಣ್ಣೆಕಾಳುಗಳು, ಶೇಂಗಾ, ಸೋಯಾ ಅವರೆ, ಈ ಬೆಳೆಗಳಲ್ಲಿ ನಾವು ರೈಸೋಬಿಯಂ ಅಂದ್ರೆ ಸಾರಜನಕನ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳನ್ನ ನಾವು ಬಳಸಿದ್ರೆ ನಮ್ಮ ಕೃಷಿಕರಿಗೆ ಉತ್ಪಾದನೆ ಜಾಸ್ತಿ ಆಗತ್ತೆ. ಇದು ಸಂಶೋಧನೆ ಪ್ರಕಾರ ಹೇಳಲ್ಪಟ್ಟಿದೆ. ಇದು ಈಗ ಎಲ್ಲೇ ಒಂದ್ ಕಡೆ ಈ ಒಂದು ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡೋದಕ್ಕಿಂತ ಮುಂಚಿತವಾಗಿ ಏನಾದ್ರೂ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಉತ್ತಮ ಅಂತ ಹೇಳ್ತೀರಾ? ಹೌದು ಖಂಡಿತ. ನಾವು ಯಾವುದೇ ಬೆಳೆ ತೆಗಿಬೇಕಾದ್ರೆ ನಮ್ಮ ರೈತರು ಮಣ್ಣು ಮತ್ತು ನೀರು ಪರೀಕ್ಷೆ ತುಂಬಾ ಅತ್ಯಗತ್ಯ. ಅದನ್ನ ಮಾಡಿಸಿ ನಾವು ನೆಕ್ಸ್ಟ್ ಯಾವುದನ್ನ ಬಳಕೆ ಮಾಡಬಹುದು ಖಂಡಿತ ನಾವು ಕರೆಕ್ಟ್ ಸರಿಯಾದ ರೀತಿ ಅವರಿಗೆ ಮಾರ್ಗದರ್ಶನ ಕೊಡಿ ಒಳ್ಳೆ ಇಳುವರಿಯನ್ನ ಪಡೆಯೋ ತರ ಸಹಾಯ ಮಾಡಬಹುದು. ಅಂದ್ರೆ ಸಾಕಷ್ಟು ಅದ್ರ ಬಗ್ಗೆ ಅವರಿಗೆ ಮಾಹಿತಿ ಬೇಕು ಅಂತ ಹೇಳ್ತೀರಾ? ಹೌದು ಮೇಡಮ್. ಈಗ ಸಾಕಷ್ಟು ಜನ ನಮ್ಮ ಕೃಷಿಕರ ಕೂಗು ಏನಿದೆಯಪ್ಪ ಅಂತಂದ್ರೆ ಈಗ ಜೈವಿಕ ಗೊಬ್ಬರ, ಸಾವಯವ ಗೊಬ್ಬರ ಇವೆಲ್ಲ ಹೆಚ್ಚಾಗಿ ನಾವು ಈ ಒಂದು ತೋಟಗಾರಿಕೆ ಬೆಳೆಗಳಿಗೆ ಬಳಸಿದ್ರೆ ಮಾತ್ರ ನಾವು ಅದರಲ್ಲಿ ಯಶಸ್ಸು ಕಾಣಬಹುದು. ಈಗ ಆಹಾರದ ಬೆಳೆಗಳು, ಎಣ್ಣೆಕಾಳು ಬೆಳೆಗಳಿಗೆ ಅಷ್ಟೊಂದು ಇದು ಒಳ್ಳೇದಾಗಲ್ಲ ಅಂತ ಹೇಳಿ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಇದು ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಒಳ್ಳೆ ಉಪಯುಕ್ತತೆ. ಈ ರಾಸಾಯನಿಕ ಗೊಬ್ಬರಗಳು ಹಾಕಿದ ತಕ್ಷಣ ಇವಾಗ ನೈಟ್ರೇಟ್ ಅದೆಲ್ಲ ಜಾಸ್ತಿ ಯೂಸ್ ಮಾಡಿದ್ರೆ ನಮ್ಮ ಬೆಳೆ ನಾವು ಕಣ್ಣಿಗೆ ನೋಡಿದ ತಕ್ಷಣ ಬೆಳೆದು ಬಿಡುತ್ತೆ, ಆದ್ರೆ ಇದು ನಮಗೆ ಕಣ್ಣಿಗೆ ಕಾಣಿಸಲ್ಲ. ಆದ್ರೆ ಮಣ್ಣಿನ ಫಲವತ್ತತೆನ ಕಣ್ಣಿಗೆ ಕಾಣಿಸದೇ ಇರುವಂತಹ ಉಪಯುಕ್ತತೆ ಕೊಡುತ್ತೆ. ಅದು ಫಲವತ್ತತೆನ ಖಂಡಿತ ಅದು ಹೆಚ್ಚು ಮಾಡುತ್ತೆ, ಇದಕ್ಕೆ ಎರಡನೇ ಮಾತಿಲ್ಲ. ಈಗ ರಾಸಾಯನಿಕ ಗೊಬ್ಬರ ಬಳಸಿದ್ರೆ ಬೇಗ ನಮಗೆ ಗೊತ್ತಾಗುತ್ತೆ ಬೆಳೆಯ ಒಂದು ಬದಲಾವಣೆ, ಅಂದ್ರೆ ಈ ಜೈವಿಕ ಗೊಬ್ಬರಗಳ ಬಳಕೆಯಿಂದ ಬೆಳೆಗಳ ಬದಲಾವಣೆ ಬೇಗ ಗೊತ್ತಾಗಲ್ಲ, ಆದ್ರೆ ಮಣ್ಣಿನ ಗುಣಮಟ್ಟ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಹೌದು ಖಂಡಿತ. ಈಗೆಲ್ಲ ಈ ಬಳಕೆ ಅಂತಂದ್ರೆ ಯಾವ ರೀತಿ ಬಳಕೆ ಮಾಡ್ಬೇಕು ಮೇಡಮ್? ಈಗ ಬೆಳೆಗಳಿಗೆ ಈ ಜೈವಿಕ ಗೊಬ್ಬರಗಳನ್ನ ನಾವು ಮೂರು ರೀತಿಯಲ್ಲಿ ಬಳಕೆ ಮಾಡಬಹುದು. ಮೊದಲನೇದಾಗಿ ಬಂದು ಬೀಜೋಪಚಾರ ಕ್ರಮ, ನಾವು ಬಿತ್ತನೆಗೆ ಮುಂಚಿತವಾಗಿ ಬೀಜೋಪಚಾರ ಮಾಡಬಹುದು. ಎರಡನೇದು ನೇರವಾಗಿ ನಾವು ಮಣ್ಣಿಗೂ ಹಾಕಬಹುದು. ಮೂರನೇದು ಸಸ್ಯ ಬೇರುಗಳಿಗೆ ನಾವು ಉಪಚಾರನು ಮಾಡಬಹುದು. ಮೂರು ರೀತಿಯಲ್ಲಿ ಮಾಡಬಹುದು. ಜೈವಿಕ ಗೊಬ್ಬರಗಳಿಂದ ಅಂದ್ರೆ ಬಿತ್ತನೆ ಬೀಜಗಳಿಗೆ ಬೀಜೋಪಚಾರ ಮಾಡ್ಬೇಕು ಅಂತ ಹೇಳ್ತೀರಾ, ಅಂದ್ರೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀರಾ? ಇದಕ್ಕೆ ಒಂದು ಸಣ್ಣದಾಗಿ ಒಂದು ಪ್ರೊಸೀಜರ್ ಕೊಟ್ಟಿದ್ದಾರೆ. ಬೆಲ್ಲ ಅಥವಾ ಸಕ್ಕರೆಯನ್ನ ಪಾಕ ಮಾಡಿಬಿಟ್ಟು ಅದರಲ್ಲಿ ನಾವು ಜೈವಿಕ ಗೊಬ್ಬರನ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಯಾಕೆಟ್ಗೆ ಇಷ್ಟು ಅಂತ ಅದ್ರ ಮೇಲೆ ಹಾಕಿರ್ತಾರೆ. ತೊಗರಿ ಆಗಲಿ ಕಡಲೆ ಆಗಲಿ ಅದನ್ನ ಕಲಸ್ಬಿಟ್ಟು ಬಿತ್ತನೆಗೆ ಒಂದು ಎರಡು ಗಂಟೆ ಮುಂಚೆ ಅದನ್ನ ಮಾಡಿ ನೆರಳಲ್ಲಿ ಒಣಗಿಸ್ಬಿಟ್ಟು ಅದನ್ನ ಕೂರಿಗೆ ಬಿತ್ತನೆ ಆದ್ರೂ ಮಾಡಬಹುದು. ಇನ್ಯಾವ ರೀತಿ ನಮ್ಮ ರೈತರು ಬಿತ್ತನೆ ಮಾಡೋದ್ರಲ್ಲಿ ಮಾಡಬಹುದು ಅಂದ್ರೆ ಬೀಜಗಳಿಗೆಲ್ಲ ಹಚ್ಚಬೇಕು ಅಂತ ಹೇಳ್ತಾರೆ. ಬೀಜೋಪಚಾರ ಈಗ ಬೀಜಗಳಿಗೆ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡೋದ್ರಿಂದ ಏನ್ ಅನುಕೂಲ? ನಾವು ಬಿತ್ತನೆ ಮಾಡಿದ ತಕ್ಷಣ ನೇರವಾಗಿ ಆ ಜೀವಾಣು ಗೊಬ್ಬರ ಮಣ್ಣಿಗೆ ಸೇರುತ್ತೆ, ಮತ್ತೆ ಅದು ಬೀಜ ಮೊಳಕೆ ಒಡೆದು ಅದು ರೂಟ್ಸ್ ಐ ಮೀನ್ ಬೇರುಗಳಿಗೆ ಡೈರೆಕ್ಟ್ ಆಗಿ ಈ ಒಂದು ಸೂಕ್ಷ್ಮ ಜೀವಾಣುಗಳು ಒಂದರಿಂದ ಎರಡು, ಎರಡರಿಂದ ನಾಲ್ಕು ದ್ವಿಗುಣಗೊಳಿಸ್ಕೊಂಡು ಇದರಲ್ಲಿ ವಾತಾವರಣದಲ್ಲಿರೋ ಸಾರಜನಕನ ಹೀರಿಕೊಂಡು ತಕ್ಷಣನೇ ಬೇರುಗಳಿಗೆ ಕೊಡುತ್ತೆ. ಇದೊಂದು ಅನುಕೂಲ. ನೀವು ಮಣ್ಣಿಗೆ ಹಾಕ್ಬಿಟ್ರೆ ಅದು ಸ್ಪ್ರೆಡ್ ಅಂದ್ರೆ ಎಲ್ಲಾ ಕಡೆ ಪಸರಿಸ್ಕೊಂಡ್ಬಿಟ್ಟು ಅದರದ್ದು ಎಫೆಕ್ಟ್ ಐ ಮೀನ್ ಉಪಯುಕ್ತತೆ ನಮಗೆ ಬೇಗ ಸಿಗೋದಿಲ್ಲ. ಅದಕ್ಕೆ ನಾವು ಮೊದಲನೇದಾಗಿ ಬೀಜೋಪಚಾರ ಮಾಡಿ ಅಂತ ಹೇಳೋದು. ಯಾವುದೇ ಬೆಳೆಗಳ ದ್ವಿದಳ ಧಾನ್ಯಗಳಿಗೆ ಬೀಜೋಪಚಾರ ಮಾಡಿದ್ರೆ ಇಳುವರಿ ಖಂಡಿತ ಜಾಸ್ತಿ ಆಗುತ್ತೆ. ಇದು ಸಂಶೋಧನೆ ಪ್ರಕಾರನೂ ಆಗಿದೆ, ನಾವು ರೈತರ ತಾಕಿನಲ್ಲೂ ಕೊಟ್ಟು ಇದನ್ನ ನಾವು ತೋರಿಸಿದೀವಿ. ಬೀಜೋಪಚಾರ ಮಾಡದೇ ಇರುವಂತ ತಾಕು ಬೀಜೋಪಚಾರ ಮಾಡಿರುವಂತ ತಾಕಗೆ ತುಂಬಾನೇ ಬದಲಾವಣೆ ನಾವು ನೋಡಿದೀವಿ. ಅದೆಲ್ಲಾನು ಯೂಸ್ ಮಾಡಿಕೊಂಡು ಈಗ ಸುಮಾರು 7-8 ಬಗೆಯ ಸೂಕ್ಷ್ಮ ಜೀವಾಣುಗಳಿಂದ ಜೈವಿಕ ಗೊಬ್ಬರ ತಯಾರಿಸ್ಬಿಟ್ಟು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಅಂತ ಸಂಶೋಧನೆ ಪ್ರಕಾರ ನಡೀತಾನೆ ಇದೆ. ಸೊ ಅದರಿಂದ ಬೀಜೋಪಚಾರ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ದ್ವಿದಳ ಧಾನ್ಯಗಳಿಗೆ ಮಾತ್ರ ನಾವು ಬೀಜೋಪಚಾರ ಮಾಡಬೇಕು. ಈಗ ಬಿತ್ತನೆಗೆ ಎಷ್ಟು ದಿನ ಮುಂಚಿತವಾಗಿ ಈ ರೀತಿ ಬೀಜೋಪಚಾರ ಮಾಡಬೇಕಾಗುತ್ತೆ ಜೈವಿಕ ಗೊಬ್ಬರಗಳಿಂದ? ಬಿತ್ತನೆಗೆ ಸ್ವಲ್ಪ ಮುಂಚಿತವಾಗಿ, ಇವತ್ತು ನೀವು ಬಿತ್ತನೆ 10 ಗಂಟೆಗೆ ಮಾಡಬೇಕು ಅಂದ್ರೆ 1-2 ಗಂಟೆ ಮೊದಲು ಬೀಜೋಪಚಾರ ಮಾಡಿ ಅದನ್ನೆಲ್ಲ ಲೇಪನ ಮಾಡಿ ಅದನ್ನ ಎರಡಲ್ಲಿ ಒಣಗಿಸ್ಬಿಟ್ಟು ಕೂರಿಗೆ ಬಿತ್ತನೆ ಮಾಡಬಹುದು. 1 ದಿನ ಮುಂಚಿತವಾಗಿ ಏನಿಲ್ಲ, 1-3 ಗಂಟೆ ಮುಂಚಿತವಾಗಿ ಬಿತ್ತನೆ ಇನ್ನೇನ್ ಮಾಡ್ತೀರಾ ಅನ್ನೋದಕ್ಕೆ 2 ಗಂಟೆ ಮುಂಚಿತವಾಗಿ ಮಾಡಿದ್ರೆ ಸಾಕು. ಈಗ ಜೈವಿಕ ಗೊಬ್ಬರಗಳು ಅಂತಂದ್ರೆ ಬೀಜೋಪಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲೆಲ್ಲಿ ಹೋಗಿ ಅವ್ರು ತಗೊಳ್ಬಹುದು? ಏನ್ ಮಾರ್ಕೆಟ್ ನಲ್ಲಿ ಸಿಗ್ತಾವ? ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಷ್ಟೇನೆ ಸಿಗ್ತಾವ? ಮಾರ್ಕೆಟ್ ಅಲ್ಲಿ ಸಿಗೋದು ಅಷ್ಟೊಂದು ಮಾಹಿತಿ ನಮಗೆ ಗೊತ್ತಿಲ್ಲ. ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಸಿಗುತ್ತೆ, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಿಗುತ್ತೆ. ಕೆಲವೊಂದು ಈ ಖಾಸಗಿ ಸಂಸ್ಥೆಗಳನ್ನು ಸರ್ಕಾರದಿಂದ ಲೈಸೆನ್ಸ್ ತಗೊಂಡು ಅವರು ಈ ಜೈವಿಕ ಗೊಬ್ಬರಗಳನ್ನ ತಯಾರಿ ಮಾಡ್ತಿದ್ದಾರೆ. ಈಗೆಲ್ಲ ನಿಮ್ಮ ಒಂದು ಈ ಬಬ್ಬೂರ್ ಫಾರಂ ಮುಂದೆ ಸಾಕಷ್ಟು ಜನ ನಮ್ಮ ರೈತರು ಬರ್ತಾರೆ, ಅಂದ್ರೆ ತರಬೇತಿಗಾಗಿ ಬರ್ತಾ ಇರ್ತಾರೆ ಅವಾಗವಾಗ. ಅಂತ ರೈತರಿಗೆ ಈ ಒಂದು ಜೈವಿಕ ಗೊಬ್ಬರಗಳ ಬಳಕೆ ಬಗ್ಗೆ ಯಾವ ರೀತಿ ನೀವು ಮಾಹಿತಿ ಕೊಡ್ತೀರಾ? ನಮ್ಮ ರೈತರಿಗೆ ಮೊದಲನೇದಾಗಿ ಜೈವಿಕ ಗೊಬ್ಬರಗಳ ಬಳಕೆ ಸುಮಾರೆಲ್ಲ ಇವಾಗ ಪ್ರಚಲಿತಗೊಂಡಿದೆ. ಅವರು ಪರ್ಟಿಕ್ಯುಲರ್ ಅಂದ್ರೆ ನಮಗೆ ಈ ತರ ರೈಸೋಬಿಯಂ ಜೀವಾಣು ಬಗ್ಗೆ ಹೇಳಿ ಅಂತ ನಮಗೆ ಕೇಳ್ತಾರೆ. ಈ ತರ ನಾವು ದ್ವಿದಳ ಧಾನ್ಯಗಳು ಬೆಳೀತಾ ಇದೀವಿ ಮೇಡಮ್, ಅದು ಯಾವ ರೀತಿ ಮಾಡ್ಬೇಕು, ಬೀಜೋಪಚಾರ ಮಾಡಿದ್ರೆ ಒಳ್ಳೇದಾ ಇಲ್ಲ ನೇರವಾಗಿ ಮಣ್ಣಿಗೆ ಹಾಕ್ಬೋದಾ, ಯಾವ ರೀತಿ ನಾವು ಮಾಡ್ಬೋದು ಅಂತ ಕೇಳಿದಾಗ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ರೈತರಿಂದ ತುಂಬಾ ನಮ್ಗೆ ಇದು ಬರ್ತಾ ಇದೆ, ಡಿಮಾಂಡ್ ಬರ್ತಾ ಇದೆ. ಹಾಗಾಗಿ ನಮ್ಮ ವಿಜ್ಞಾನಿಗಳು ನಮ್ಮ ವಿಶ್ವವಿದ್ಯಾನಿಲಯದವರು ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಈಗ ರೈಸೋಮಿಯಂ ಮತ್ತು ಈ ಒಂದು ಟ್ರೈಕೋಡರ್ಮಾ ಇವನು ಜೈವಿಕ ಗೊಬ್ಬರಗಳ? ಜೈವಿಕ ಗೊಬ್ಬರ ಅಂತಂದ್ರೆ ಜೀವಾಣು ಇರುವಂತ ಒಂದು ಗೊಬ್ಬರ. ಜೈವಿಕ ಅಂದ್ರೆ ಜೀವಾಣು, ಜೀವ ಸೂಕ್ಷ್ಮ ಜೀವಾಣುಗಳು ಇರುವಂತಹದ್ದು ಗೊಬ್ಬರಕ್ಕೆ ಜೈವಿಕ ಗೊಬ್ಬರ ಅಂತೀವಿ. ಜೈವಿಕ ಗೊಬ್ಬರ ಇದೊಂದು ಸಾಮಾನ್ಯವಾದ ಒಂದು ಪದ. ಈಗ ಟ್ರೈಕೋಡರ್ಮಾ ಏನು, ಇದನ್ನ ಡಿಸೀಸ್ ಈ ರೋಗಗಳನ್ನ ತಡೆಗಟ್ಟೋದಕ್ಕೆ ಅದಕ್ಕೆ ಇನ್ನೊಂದು ಹೆಸರು ಕೊಡ್ತಾರೆ. ಬಟ್ ಎಲ್ಲಾನು ಜೈವಿಕ ಗೊಬ್ಬರಗಳದಲ್ಲೇ ಬರುತ್ತೆ. ಬರೀ ಜೈವಿಕ ಗೊಬ್ಬರಗಳಂದ್ರೆ ನಾನು ಹೇಳಿದ ಪ್ರಕಾರ ರೈಸೋಬಿಯಮ್, ಅಜಿಟೋಬ್ಯಾಕ್ಟರ್, ಅಜೋಲ, ಇದು ಮಣ್ಣಿನ ಫಲವತ್ತತೆಯನ್ನು ಮಾತ್ರ ಹೆಚ್ಚಿಸುತ್ತೆ. ಈ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇವೆಲ್ಲಾನು ಕ್ರಿಮಿ ಕೀಟಗಳ ನಾಶನೆ ಮತ್ತೆ ರೋಗಗಳ ಒಂದು ನಿಯಂತ್ರಣ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಮೇಡಮ್, ಈಗ ಜೈವಿಕ ಗೊಬ್ಬರಗಳು ಅಂತಂದ್ರೆ ಈಗ ತೋಟಗಾರಿಕಾ ಬೆಳೆಗಳಿಗೂ ಸಾಕಷ್ಟು ಕೊಟ್ರೆ ಅನುಕೂಲ ಏನಾದ್ರೂ ಇದೆಯಾ? ಖಂಡಿತ ಇದೆ, ಎಲ್ಲಾ ಬೆಳೆಗಳಿಗೂ ಇದನ್ನ ಉಪಯೋಗಿಸಬಹುದು. ನಮ್ಮ ಒಂದು ಉದ್ದೇಶ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸೋದು. ಈಗ ಮಣ್ಣು ರಸಹೀನವಾಗಿ ಮಣ್ಣೇ ಇಲ್ದಿದ್ರೆ ನಾವೇ ಇಲ್ಲ. ಹಾಗಾಗಿ ನನ್ನ ಪ್ರಕಾರ ಎಲ್ಲಾ ಬೆಳೆಗಳಿಗೂ ಇದನ್ನ ಉಪಯೋಗ ಮಾಡಬಹುದು. ನಾನು ಹೇಳಿದ್ದು ಬೀಜೋಪಚಾರ ಒಂದು ಕ್ರಮ. ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸೋದು 3 ರೀತಿ ಮಾಡಬಹುದು. ಒಂದು ಬೀಜೋಪಚಾರ, ಇನ್ನೊಂದು ನೇರವಾಗಿ ಮಣ್ಣಿಗೆ ಹಾಕ್ಬೋದು. 1 ಎಕರೆಗೆ ಎಷ್ಟು ನಾವು ಜೈವಿಕ ಗೊಬ್ಬರನ ಹಾಕ್ಬೋದು, 80 ಕೆಜಿ ಕೊಟ್ಟಿಗೆ ಗೊಬ್ಬರ ಮಿಶ್ರ ಮಾಡಿ 4 ಕೆಜಿ 5 ಕೆಜಿನ ಮಿಕ್ಸ್ ಮಾಡಿಬಿಟ್ಟು ಅದನ್ನ ನಾವು ಮಣ್ಣಿಗೆ ಸೇರಿಸ್ಬಿಡ್ಬೋದು. ಬೇರೆ ಯಾವುದೇ ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರ ಯಾವ ರೀತಿ ನೀವು ಬಿತ್ತನೆಗೆ ಮುಂಚೆ ಹಾಕ್ತೀರಾ ಅದೇ ರೀತಿ ಇದನ್ನ ನೀವು ಹಾಕ್ಬಹುದು. ಅಂದ್ರೆ ಬಿತ್ತನೆಗೆ ಪೂರ್ವವಾಗಿ ಭೂಮಿಗೆ ಸೇರಿಸಬೇಕು ಅಂತ ಹೇಳ್ತೀರಾ? ಹೌದು, ಭೂಮಿಗೆ ಸೇರಿಸಬೇಕು ಬಿತ್ತನೆಗೆ ಮೊದಲೇ. ಈಗ 3ನೇ ವಿಧಾನ, ಸಸಿಗೆ ಬುಡಕ್ಕೆ ಹಾಕ್ಬೇಕು ಅಂತ ಹೇಳಿದ್ರ, ಸಸಿ ಬುಡಕ್ಕೆ ಅದನ್ನ ಯಾವ ರೀತಿ ಹಾಕ್ಬೇಕು ಅಂತ ಹೇಳ್ತೀರಾ? ಅದು 1 ಕೆಜಿ ಒಂದು ಜೀವಾಣು ಗೊಬ್ಬರನ 5 ಲೀಟರ್ ನೀರಿನಲ್ಲಿ ಕಲಸ್ಬಿಟ್ಟು ಆ ದ್ರಾವಣದಲ್ಲಿ ಪೈರಿನ ಬೇರನ್ನ ಅದನ್ನ 30 ನಿಮಿಷಗಳ ಕಾಲ ನೆನೆಸ್ಬಿಟ್ಟು ಆಮೇಲೆ ಯಾವ ಬೆಳೆ ಪ್ರದೇಶದಲ್ಲಿ ನಾಟಿ ಮಾಡಬಹುದು. ಅಂದ್ರೆ ಮೇಲುಗೊಬ್ಬರವಾಗಿ ಕೊಡಬಹುದು ಅಂತ ಹೇಳ್ತೀರಾ? ಹೌದು, ಖಂಡಿತ. ಈಗ ಮೇಲುಗೊಬ್ಬರ ಅಂತಂದ್ರೆ ಪ್ರತಿಯೊಂದು ಬೆಳೆಗೆ ಕೊಡಬಹುದು, ತೋಟಗಾರಿಕೆ ಬೆಳೆಗಳಿಗೆ ಆಗಿರ್ಬೋದು ಅಥವಾ ಈ ಒಂದು ಆಹಾರ ಧಾನ್ಯದ ಬೆಳೆಗಳಿಗೆ ಆಗಿರ್ಬೋದು? ಹೌದು, ಕೊಡಬಹುದು. ಇದರಿಂದ ಯಾವ ರೀತಿಯಾದಂತ ಅಡ್ಡ ಪರಿಣಾಮಗಳಿಲ್ಲ, ಇದರಿಂದ ನಮ್ಮ ಗಿಡಗಳಿಗಿನ್ನ ಉಪಯೋಗ ಆಗುತ್ತೆ ಹೊರತು ಹಾನಿ ಅಂತೂ ಖಂಡಿತ ಸಾಧ್ಯ ಇಲ್ಲ. ಸೊ ಎಲ್ಲಾ ಬೆಳೆಗಳಿಗೂ ನಾವು ರೆಕಮೆಂಡ್ ಮಾಡ್ತೀವಿ, ನೀವು ಮೊದಲೇನೆ ಮಣ್ಣಿಗೆ ಸೇರಿಸ್ಬಿಟ್ಟು ಯಾವ್ದಾದ್ರು ಜೀವಾಣು ಗೊಬ್ಬರ ಮಾಡಿ. ಈ ರೈಸೋಬಿಯಂ ದ್ವಿದಳ ಧಾನ್ಯಗಳಿಗೆ ಅಂತಾನೆ ಕಂಡಿಡಿದಿದ್ದಾರೆ, ಆದ್ರೆ ತೋಟಗಾರಿಕೆ ಬೆಳೆಗಳು ಹಾಕಬಾರದು ಅಂತ ಏನಿಲ್ಲ. ನನ್ನ ಪ್ರಕಾರ ನೀವು ಬಿತ್ತನೆಗೆ ಮುಂಚೆ ತಂದ್ಬಿಟ್ಟು ರೈಸೋಬಿಯಂ ಆದ್ರೂ ಹಾಕಿ, ಸೂಡೋಮೋನಾಸ್ ಆದ್ರೂ ಹಾಕಿ, ಎಲ್ಲಾ ಒಳ್ಳೇದಾಗುತ್ತೆ. ಈಗ ಒಟ್ಟಾರೆ ಭೂಮಿಯ ಒಂದು ಫಲವತ್ತತೆ ಹೆಚ್ಚಾಗ್ಲಿಕ್ಕೆ ಈ ಒಂದು ಜೈವಿಕ ಗೊಬ್ಬರ ಕಾರಣ ಅಂತ ಹೇಳಿದ್ರ, ಈಗ ಪ್ರತಿಯೊಂದು ಬೆಳೆಗೂ ಹಾಕಿದ್ರೆ ಏನು ತಪ್ಪಾಗಲಾರದು, ಯಾಕಂತಂದ್ರೆ ನಮ್ಮ ಭೂಮಿಯಲ್ಲಿ ಹೆಚ್ಚಿನ ಒಂದು ಪೋಷಕಾಂಶಗಳು ನಮ್ಮ ಬೆಳೆಗಳಿಗೆ ಬೇಕು. ಆ ಪೋಷಕಾಂಶಗಳನ್ನ ಒದಗಿಸಿಕೊಡುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನ ಈ ಒಂದು ಜೈವಿಕ ಗೊಬ್ಬರಗಳು ಮಾಡ್ತಾವೆ. ಖಂಡಿತ ಮಾಡುತ್ತೆ. ಇನ್ನೊಂದು ಮೈಕೋರೈಜಾ ಅಂತ ಬೇರೆ ಇದೆ, ಅದು ಶಿಲೀಂಧ್ರ. ಅದನ್ನ ನಾವು ಈ ಜೈವಿಕ ಗೊಬ್ಬರಗಳು ಅವಾಗ ಸಂಶೋಧನೆ ಮಾಡಿ ವಿಜ್ಞಾನಿಗಳು ರೈಸೋಬಿಯಂ ಅಂದ್ರೆ ದ್ವಿದಳ ಧಾನ್ಯಗಳಿಗೆ ಹಾಕ್ಬೇಕು, ಆಸ್ಟ್ರೋಬ್ಯಾಕ್ಟರ್ ಅಂದ್ರೆ ಈ ಒಂದು ಹುಲ್ಲಿನ ಜಾತಿ ಇರೋದಕ್ಕೆ ಹಾಕ್ಬೇಕು ಅಂತ ನಮ್ಮ ವಿಜ್ಞಾನಿಗಳು ಹೇಳಿದ್ರು. ಈ ಮೈ